ಚಂದ್ರೇಗೌಡ ಅಂಥೇಳಿ. ಇವರು ವಿದ್ಯಾವಂತರು, ವಿದ್ಯೆಯನ್ನು ಮುಗಿಸಿ ಇವರು ಕೃಷಿಯನ್ನು ಮುಖ ಮಾಡಿದ್ದಾರೆ. ಮುಖ್ಯವಾಗಿ ತೋಟಗಾರಿಕಾ ಬೆಳೆಗಳನ್ನು, ಡಗುರು ಸಾಕಾಣಿಕೆಯನ್ನು, ಜೊತೆಗೆ ಪತ್ರಿಕೆಯನ್ನು ವಿತರಿಸುವಂಥ ಕಾರ್ಯದಲ್ಲಿ ಮತ್ತು ವರದಿಗಾರಿಕೆಯನ್ನು ಮಾಡುವಂಥ ಕಾರ್ಯದಲ್ಲಿ ಇವರು ತೊಡಗಿಸಿಕೊಂಡಿದ್ದಾರೆ. ಅವರು ಇತ್ತೀಚೆಗೆ ಟಗರು ಸಾಕಾಣಿಕೆಯಲ್ಲಿ ತೊಡಗಿದ್ದಾರೆ. ಮುಖ್ಯವಾಗಿ ಇವರು ಟಗರು ಸಾಕಾಣಿಕೆಯನ್ನು ಕೂಡ ಮಾಡ್ತಾರೆ, ತೋಟಗಾರಿಕಾ ಬೆಳೆಗಳನ್ನು ಕೂಡ ಬೆಳೀತಾರೆ, ಜೊತೆಗೆ ತೊಗರಿ, ಒಣ ಬೇಸಾಯದ ಬೆಳೆಗಳನ್ನು ಕೂಡ ಇವರು ಬೆಳೀತಾರೆ. ಒಂದು ಕೂಡು ಕುಟುಂಬ ಅಂತಲೇ ಹೇಳ್ಬೋದು. ಅಣ್ಣತಮ್ಮರು, ತಂದೆ ತಾಯಿಗಳು ಜೊತೆಯಲ್ಲೇ ಇದ್ದುಕೊಂಡು ದೊಡ್ಡ ಕುಟುಂಬವನ್ನು ನಡೆಸಿಕೊಂಡು ಹೋಗುವಂತಹ ಒಂದು ಜವಾಬ್ದಾರಿ ಚಂದ್ರೇಗೌಡರಿಗಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಟಗರು ಸಾಕಾಣಿಕೆ ಅನುಭವಗಳನ್ನು ತಿಳ್ಕೊಳ್ಳೋಣ. ಚಂದ್ರೇಗೌಡ್ರೆ, ತಾವು ವಿದ್ಯಾವಂತರು, ನಿಮ್ಮ ಓದು ಎಲ್ಲಿವರೆಗೆ ಆಗಿದೆ? ಬಿ ಎ ಓದಿರಿ. ಬಿ ಎ ಓದಿದ ಮೇಲೆ ಮುಂದೆ ನೀವು ಅಭ್ಯಾಸ ಯಾಕೆ ಮಾಡಲಿಲ್ಲ? ವ್ಯವಸಾಯ ಸಂಬಂಧ ಇದಕ್ಕೆ ಬಂದಿವಿ ಸರ್, ಆಗಲೆಲ್ಲ ಮುಂದೆ ಹೋಗೋದು ಕೃಷಿ ಸಂಬಂಧ ಇದಕ್ಕೆ ಬಂದಿವಿ ಸರ್, ಕೃಷಿ ಮಾಡ್ಬೇಕಂತೇಳಿ. ಲಿಂಗಸೂರಲ್ಲಿ ಓದಿದ್ರ ಅಥವಾ ಎಲ್ಲಿ ಓದಿದ್ರಿ? ಲಿಂಗಸೂರಲ್ಲಿ ಸರ್. ಡಿಗ್ರಿ ಓದಿದ ಮೇಲೆ ನೀವು ಒಕ್ಕಲ್ತನಕ್ಕೆ ಹೋದ್ರಿ? ಒಕ್ಕಲ್ತನಕ್ಕೆ ಹೋಗಿವಿ ಸರ್. ಸದ್ಯ ತಾವು ಟಗರು ಸಾಕಾಣಿಕೆಯನ್ನ ಮಾಡ್ಕೊಂಡಿವ್ ಅಂತ ಹೇಳಿದ್ರಿ. ಎಷ್ಟು ಟಗರುಗಳು ನಿಮ್ಮ ಹೊಲದಲ್ಲಿ ಅದಾವ? 25 ಸರ್. 25 ಟಗರು ಸಾಕಾಣಿಕೆ ಹೇಗೆ ಅದನ್ನ ಇರ್ಲಿಕ್ಕೆ, ಅವುಗಳ ವ್ಯವಸ್ಥೆಯನ್ನ, ಶೆಡ್ಡು ಮನೆ ಅವುಗಳನ್ನ ಹೇಗೆ ಮಾಡ್ಕೊಂಡಿರಿ? ಶೆಡ್ ಹೊಡೆದಿವಿ ಸರ್, ಹಿಂಗ 20 ಸರ್, ಹಿಂಗ 25 ಸೆಡ್ ಹೊಡೆದಿವಿ ಸರ್. ಅದರಲ್ಲಿ ಎಲ್ಲ ಗ್ವಾದಿಲ್ ತರ ಮಾಡಿ ಎಲ್ಲ ರೆಡಿ ಮಾಡಿವಿ ಸರ್. ಅಂದ್ರೆ ನೀವು ಒಳಗೆ ಮೇಯಿಸ್ತಿರೋ ಅಥವಾ ಹೊರಗೆ ಗುಡ್ಡಕ್ಕೆ ಮೇಯಿಸಕೋತೀರಿ? ಇಲ್ಲ ಸರ್, ಒಳಗಡೆ ಭಾಳ ಮೇಯಿಸ್ತೀವಿ ಸರ್, ಯಾವಾಗಾರು ಒಂದು ತಾಸು 2 ತಾಸು ಹೊರಗಡೆ ಬಿಡ್ತೀವಿ ಸರ್. ಅಂದ್ರೆ ಎಷ್ಟು ವರ್ಷದ ಮರಿಗಳನ್ನ ಅಥವಾ ಎಷ್ಟು ತಿಂಗಳ ಮರಿಗಳನ್ನ ನೀವು ತಗೋತೀರಿ? 3.5 ತಿಂಗಳ ಮರಿ ತಗೊಂತೀವಿ ಸರ್. ನಿಮಗೆ ಎಷ್ಟಕ್ಕೆ ಬಿಡ್ತಾವ ರೀ ಅವು ಮರಿಗಳು? 5,000-6,000 ಬಿಡ್ತಾವೆ ಸರ್. ನೀವು ಮಾರೋದು ಒಂದು 3-4 ತಿಂಗಳ ಆದ್ಮೇಲೆ ಅಥವಾ 6 ತಿಂಗಳ ಆದ್ಮೇಲೆ ಇವುಗಳನ್ನು ಮಾರಿದಾಗ ಎಷ್ಟು ಕೊತ್ತಾವ? ಉದಾಹರಣೆಗೆ 3,500 ರೂಪಾಯಿ ಕೊಟ್ಟು ಒಂದು ಟಗರ್ ತಗೊಂಡ್ರಪ್ಪ ಅಂತಂದ್ರೆ ನೀವು ಮಾರಿದಾಗ ಎಷ್ಟು ಹೋಗ್ತಾವ? 5 ತಿಂಗಳದಾಗ 12,500 ಕೇಳಿದ್ರಿ ಸರ್. 12,500 ಒಂದು ಹೋಗ್ಯಾವ ಸರ್. ಅಂದ್ರೆ ನೀವು 5 ತಿಂಗಳ ಮೇಯಿಸಿದ್ರಿ? ಹಾಂ ಸರ್, 5 ತಿಂಗಳ ಮೇಯಿಸಿ ಸರ್. ಜಾಸ್ತಿ ಮೇಯಿಸೋದು ಹಾಕೋಬೇಕು ಅಥವಾ ಏನು ದಾಣಿ ಮಿಶ್ರಣವನ್ನು ಹೊರಗಿಂದ ಫುಡ್ ಹಾಕ್ಬೇಕು ಹೇಗೆ? ಇಲ್ಲ ಸರ್, ನಾವು ಮೇವು ಇದು ಹಸಿರು ಮೇವು ಹಾಕ್ತೀವಿ ಸರ್. ಆಮೇಲೆ ಇದು ಒಟ್ಟು ಸರ್, ಶೇಂಗದೊಟ್ಟು ಸರ್, ಮತ್ತೆ ತೊಗರಿ ಒಟ್ಟು ಸರ್, ಅವೆರಡು ಹಾಕ್ತೀವಿ ಸರ್. ಸಾಯಂಕಾಲ ಒಂದು ಟೈಮ್ ಸಜ್ಜೆ ಹಾಕ್ತೀವಿ ಸರ್. ಅಂತಂದ್ರೆ ಆರಂಭದಲ್ಲಿ ನೀವು ಪ್ರಾರಂಭ ಮಾಡ್ಬೇಕಪ್ಪ ಅಂತಂದ್ರೆ ಎಷ್ಟರಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ? ಇಲ್ಲ ಸರ್, ಫಸ್ಟ್ ಟೈಮ್ನ 10 ತಗೊಂಡಿದ್ವಿ ಸರ್, ಫಸ್ಟ್ ಬ್ಯಾಚ್ನಾಗ. ಅದು ಮುಗಿದ್ಮೇಲೆ ಮತ್ತೆ ಇನ್ನು 3ನೇ ಸಲ ಸರ್ ಮಾಡೋಣ ನಾವೀಗ. ಇವಾಗ 25 ಸರ್. ಹಂಗಂದ್ರೆ ನಿಮಗೆ ಲಾಭ ಆಗಿದೆ? ಲಾಭ ಆಗಿದೆ ಸರ್. ಜಾಸ್ತಿ ಇದ್ರೆ ಲಾಭ ಆಗಲ್ಲ ಸರ್, ಕಮ್ಮಿ ಇದ್ದೊಟ್ಟು ಲಾಭ ಆಗುತ್ತೆ ಸರ್. ಹೆಂಗ? ಅವು ಫಿಟ್ ಬರ್ತಾವೆ ಸರ್, ಚಲೋ ಬರ್ತಾವೆ. ಜಾಸ್ತಿ ಇದ್ರೆ ಒಂದು ಸ್ವಲ್ಪ ಅಷ್ಟು ರೇಟಿಗೆ ಹೋಗಲ್ಲ ಸರ್. ಮೇಯಿಸೋದು ಇವು ತೂಕ ಬರೋದು ಕಲರ್ ಬರೋದು ಸ್ವಲ್ಪ ಕಡಿಮೆ ಆಗ್ತಾವ? ಕಮ್ಮಿ ಆಗ್ತಾವ ಸರ್. ಅದೇ ಸರ್, ಜಾಸ್ತಿ ಆದಂಗೆಲ್ಲ ಕಮ್ಮಿ ಆಗ್ತಾವ ಸರ್. ಕಲರ್ ಆಯಿತು, ಮೇಯೋದಾಯ್ತು ಕಮ್ಮಿ ಸರ್. ಅವಕ್ಕೆ ಸಾಲಲ್ಲ ಸರ್. ಅದೇ ಕಮ್ಮಿ ಇದ್ರೆ ಜಾಸ್ತಿ ದುಡ್ಡು ಬಾಳ್ತಾವೆ ಸರ್. ಎಷ್ಟು ಕಮ್ಮಿ ಮಾಡ್ತೇವೆ ಅಷ್ಟು ಲಾಭ ಅನಿಸ್ತೈತೆ ಸರ್. ಜಾಸ್ತಿ ಇದ್ರೂ ಕೂಡ ನಾವು ಚಲೋತ್ನಾಗಿ ದೇಗರಿಕೆ ಮಾಡಿದ್ವಿ, ದಾಣಿ ಮಿಶ್ರಣ ಕೊಟ್ಟಿವಿ, ಏನೋ ಫುಡ್ ಚೆನ್ನಾಗಿ ಕೊಟ್ಟಿವಪ್ಪ ಅಂತಂದ್ರೆ ಚಲೋತ್ನಾಗಿ ಬೆಳಿತಾವ? ಬೆಳಿತೇವೆ ಸರ್. ಆದ್ರೆ ಅಲ್ಲ, ನಮ್ಗೆ ಅನಿಸಿದ ಮಟ್ಟಿಗೆ ಸ್ವಲ್ಪ ಜಾಸ್ತಿ ದುಡ್ಡು ತಗೊಂಡಿವಿ ಸರ್. ಜಾಸ್ತಿ ಮಾಡಿದ್ರೆ ಆಗ್ಯಾವ ಸರ್, ಈಗ ಹೆಚ್ಚೆಚ್ಚಿಗೆ ಮಾಡಕತ್ತೀವಿ ಸರ್. ಈಗ ನೋಡ್ರಿ, ಈಗ ಕೆಲವೊಬ್ರು ಅಂತಾರೆ, ಈಗ 6-7 ತಿಂಗಳ ಇದ್ದು ಮರಿಗಳು ಚಲೋ ರೇಟಿ ಬರ್ತಾವೆ. ಉದಾಹರಣೆಗೆ 1 ವರ್ಷ ದಾಟಿ ಬಿಡ್ತೀವಿ, 1-10 ತಿಂಗಳ 11 ತಿಂಗಳ ಆಗಿಬಿಡ್ತಪ್ಪ ಅಂತಂದ್ರೆ ಬಲ್ತ್ ಬಿಟ್ರಪ್ಪ ಅಂತಂದ್ರೆ ರೇಟು ಸಿಗಂಗಿಲ್ಲ ಅಂತ ಹೇಳ್ತಾರೆ. ಹೆಂಗೆ? ಅದೇ ಸರ್, ಜಾಸ್ತಿ ದಿವಸ ಓದು ಅಂದ್ರೆ ತ್ರಾಸ ಆಗುತ್ತೆ ಸರ್. ಅವು ಮೇಯೋದನ್ನು ಜಾಸ್ತಿ ಸರ್, ಅದು ದೊಡ್ಡವಾದಂಗೆಲ್ಲ ತೊಗೊಳಲ್ಲ ಸರ್ ಜಾಸ್ತಿ ಜನ. ಅವು ಒಂದು ಲೆಕ್ಕದಾಗಿದ್ದಾಗ ಭಾಳ ರೇಟ್ ಸಿಗ್ತಾವೆ ಸರ್. ಬಲ್ತು ಬಿಡ್ತಪ್ಪ ಅಂತಂದ್ರೆ ಅದನ್ನು ಮಾಂಸಕ್ಕಾಗಿ ತೊಗೊಳೋದು ಕಡಿಮೆ ಆಗುತ್ತೆ ಸರ್. ಬಲ್ತು ಮರಿ ತೊಗೊಳಲ್ಲ ಸರ್ ಜಾಸ್ತಿ, ಒಂದು ಲೆಕ್ಕದಾಗಿದ್ದು ಅಂತ ತೊಗೊಂತಾರೆ ಸರ್. ಅನಂತರ ನಿಮಗೇನಾದರೂ ಅದ್ರಾಗ 25 ತೊಗೊಂಡ್ರಪ್ಪ, ಅದಕ್ಕೆ ರೋಗ ಬಂತು, ಏನಾದರೂ ಒಂದು ನೀಲಿ ನಾಲಿಗೆ ಬಂತು, ಡಮ್ಮಿ ಬಂತು, ಏನಾದರೂ ಸಮಸ್ಯೆಗಳು ಬರ್ತಾವ? ಅದೇ ಸರ್, ಬರ್ತಾವೆ ಸರ್. ಅದಕ್ಕೆಲ್ಲ ಟ್ಯಾಬ್ಲೆಟು ಇದು ಡಾಕ್ಟರ್ನ ಇದು ಮಾಡ್ತೀವಿ ಸರ್, ಸಲಹೆ ತೊಗೊಂಡು ಅವ್ಕೆ ಇಂಜೆಕ್ಷನ್ ಮಾಡ್ಸಿಂತೀವಿ ಸರ್. ಮತ್ತು ಅಡ್ವಾನ್ಸನ್ನು ಇಂಜೆಕ್ಷನ್ ಮಾಡ್ತೀವಿ ಸರ್, ಅದು ಬರಲಾರ್ದಂಗೆ, ರೋಗ ಬರಲಾರ್ದಂಗೆ 3 ತಿಂಗಳಿಗೊಮ್ಮೆ ಮಾಡ್ತೀವಿ ಸರ್. ಫಸ್ಟ್ ನಮ್ಮ ದಡ್ಡೆ ಒಳಗೆ ಬರತ್ಲೇ ಅದು ಇಂಜೆಕ್ಷನ್ ಮಾಡಿಸಿ ತೊಗೊಂಬರ್ತೀವಿ ಸರ್. ಅಂತಂದರೆ ನೀವು ದೊಡ್ಡಗ ತೊಗೊಂಬರ್ಬೇಕಂತ ಮುಂಚೆನೆ ವ್ಯಾಕ್ಸಿನೇಷನು, ಲಸಿಕೆ, ಇಂಜೆಕ್ಷನ್ನು ಎಲ್ಲ ಹಾಕೊಂಡೇ ಬರಬೇಕು? ಅದೇ ಸರ್, ವ್ಯಾಕ್ಸಿನ್ ಹಾಕ್ಸಂದ ಬರ್ತೀವಿ ಸರ್. ಅಂದರೆ ನಮ್ಮ ಮರಿ ಮೊದಲು ಇರ್ತಾವಲ್ರಿ, ಮತ್ತೆ ಕಿರಿಕಿರಿ ಹಾಕಂತ ವ್ಯಾಕ್ಸಿನ್ ಹಾಕ್ಸಿರ್ತೀವಿ ಸರ್. 3 ತಿಂಗಳಿಗೊಮ್ಮೆ ವ್ಯಾಕ್ಸಿನ್ ಹಾಕ್ಸಿರ್ತೀವಿ ಸರ್. ನಿಮಗೇನು ತಂದಮೇಲೆ ಏನಾದರೂ ಸಹಾಯ ಅದು ಲಾಸ್ ಆಗಿದ್ದು ಏನಾಗಿಲ್ಲ? ಏನಾಗಿಲ್ಲ ಸರ್. ಅಂಥದ್ದು ಏನಾಗಿಲ್ಲ ಸರ್. ಒಬ್ಬರು ಏನಂತಾರೆ, ಈಗ ರೀ ಈಗ ಒಂದು 5-10 ನಾವು ಸಾಕಿದೋಪ ಅಂತಂದ್ರೆ ಏನಾಗತ್ತೆ ರೀ, ಒಂದೊಂದ್ಸಲ ಏನಾರು ಗುದ್ದೆ ಆಡಿದ್ವು, ಏನಾರು ರೋಗ ಬಂತು, ಯಾವ್ದ್ರಾಗ ಒಂದು ಹತ್ರದಾಗ ಒಂದು ಹೋಯ್ತಪ್ಪ ಅಂತಂದ್ರೆ ನಮ್ಮ ಲಾಭ ಅದ್ರಾಗ ಹೋಗ್ಬಿಡ್ತದ್ರಿ, ಭಾಳ ಡೇಂಜರ್ ಕೆಲಸ ಅಂತ ಹೇಳ್ತಾರೆ. ಇಲ್ಲ ಸರ್, ಹಂಗೇನು ಅನಿಸಿಲ್ರಿ. ನಾವು ಸ್ವಲ್ಪ ಇಟ್ಕೊಂಡು ಮೇಂಟೈನ್ ಮಾಡ್ತೀವಲ್ಲ ಸರ್, 25 ಏನು ಭಾಳ ಅನ್ಸಲ್ಲ ಸರ್. ಎಲ್ಲ ಒಗತ್ತೆ ಕರೆಕ್ಟ್ ಆಗಿ ಮಾಡಿದ್ರೆ ಏನಾಗಲ್ಲ ಸರ್. ಹಂಗಾಗಿ ನಡೆದು ನೋಡು ಸರ್, ಏನಾಗಿಲ್ಲ ನಮ್ಮ ಅಂದ್ರು. ನಿಮ್ಮ ಪ್ರಕಾರ ದೇಗರಿಕೆ ಭಾಳ ಮುಖ್ಯ? ಮೇನ್ ಸರ್, ಅದು ಮೇನ್. ಕರೆಕ್ಟ್ ಆಗಿ ಡೈಲಿ ನೋಡ್ತಿರ್ಬೇಕು ಸರ್. ಹಂಗಾಗಿ ನಡೀತು ಸರ್. ವಾರಕ್ಕೊಮ್ಮೆ ಜಳಕ ಮಾಡಿಸ್ ಸರ್. ಅವಕ್ಕೆಲ್ಲ ಜಳಕ ಮಾಡ್ಬೇಕು ವಾರಕ್ಕೊಂದ್ಸಲ? ಅದೇ ಸರ್, ವಾರಕ್ಕೊಮ್ಮೆ ಎಲ್ಲ ಜಳಕ ಸ್ವಚ್ಛಾಗಿ ತೊಳಿತೀವಿ ಸರ್. ಆ ನಂತರ ಒಟ್ಟು ನೋಡ್ತಿರ್ತೀವಿ ಸರ್, ಡೈಲಿ ಏನೇನಾದ್ರು ಏನೇನಿಲ್ಲ ಅಂದ ಹಂಗಾಗಿ ಲಾಭ ಆಗೈತೆ ನೋಡಿ ಸರ್, ಏನು ಲುಕ್ಷನ್ ಆಗಿಲ್ಲ ಸರ್ ನಮ್ದು. ಈಗ ತಗೊಳತ್ನಾಗ ಒಂದೇ ಸೈಜನ್ನು ತಗೋಬೇಕಾ, ಏನು ಮೇಲೆ ಕೆಳಗೆ ಒಂದು ಹೆಚ್ಚು ಒಂದು ಕಡಿಮೆ ಒಂದು ದೊಡ್ಡದು ಒಂದು ಸಣ್ಣದು ಹಿಂಗೆ ತೊಗೊಂಡ್ರೆ ಬೇಸಂತೆ? ಇಲ್ಲ ಸರ್, ಅನ್ನು ಅದು ನಮ್ಗೆ ಗೊತ್ತೇ, ಒಂದು ಲೆಕ್ಕದಾಗಿದ್ದು ತೊಗೊಂತೀವಿ ಸರ್, ನಮ್ಮ ರೇಟಿಗೆ ಆಯ್ತು ಸರ್. ಗಿಡ್ಡನ ಪಡ್ಡನ್ ತಗೊಳ್ಳಿ ಸರ್, ಉದ್ದಕ್ಕೆ ಎತ್ತರ ಇದ್ದು ನೋಡಿ ಸೆಂತೆಗೆ ಆರಿಸ್ಕೊಂಡು ತೊಗೊಂತೀವಿ ಸರ್. ಅಂದರೆ ಉದ್ದನೂ ಸ್ವಲ್ಪ ದಪ್ಪನು ತೊಗೋಬೇಕು? ಅದೇ ಸರ್, ದಪ್ಪ ಉದ್ದಿದ್ರೆ ಸ್ವಲ್ಪ ಬೆಳವಣಿಗೆ ಜಲ್ದಿ ಆಗುತ್ತೆ ಸರ್. ಅವು ಗಿಡ್ಡಕ್ಕೆ ಹಿಂಗೆ ಹೊಟ್ಟೆ ಡುಮ್ಮ ಇದ್ವು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಸರ್. ಸುಮ್ಮನೆ ತ್ರಾಸು ಅಂತೇಳಿ ಉದ್ದನೂ ಸ್ವಲ್ಪ ದುಡ್ಡು ಹೋದ್ರೆ ಚಿಂತೆಲ್ಲ ಉದ್ದನ್ನು ನೋಡ್ತಿರ್ತೀವಿ ಸರ್. ಅಂದರೆ ಕಾಲು ಅವು ಇವು ಮುಟ್ಟಿ ಎಲ್ಲ ಚೆಕ್ ಮಾಡಿ ತಗೋಬೇಕು? ಹ್ಞೂ ಸರ್, ಚೆಕ್ ಮಾಡಿ ತೊಗೊಂತೀವಿ ಸರ್. ಅವರು ಗುಂಪುಗಟ್ಟಲೆ ಕಟ್ಟಿರ್ತಾರೆ ಸರ್, 10-15 ಮರಿ, ಒಂದು 2 ಮರಿ ಚಲೋ ಇಟ್ಟು ದಂಡಿಗೆ ನಡಬರ್ಕ ಎಂತವೆಂತ ಹಾಕಿರ್ತಾರೆ ರೀ. ನಮಗೆ 2-2 ಮರಿ ಚಲೋ ಚಲೋ ಇದ್ದು ಅಷ್ಟೇ ಕೇಳ್ತೀವಿ ನಾವು, ಅಂದ್ರೆ ನಮ್ಗೆ ವರ್ಕಟ್ ಆಗುತ್ತೆ ಸರ್. ಗುಂಪುಗಟ್ಟಲೆ ತಗೊಂತೀವಿ ಅಂದ್ರೆ ಅವರು ಸಣ್ಣ ಪಣ್ಣು ದುಬ್ಬಿಡ್ತಾರೆ ಸರ್, ಹಂಗಾಗಿ ಅದು ಲಾಸ್ ಆಗುತ್ತೆ ಸರ್. ನಾವು ಆರಿಸ್ಕೋಬೇಕು? ಅದೇ ಸರ್, ಆರಿಸ್ಕೊಂಡು ತೊಗೊತೀವಿ ಸರ್. ನಮ್ಗೆ ಯಾವ ಬೇಕು ಅದ್ರಾಗ ಹಿಡ್ಕೊಂತೀವಿ ಸರ್, ಅವ್ನು ಕೊಡ್ತಿದ್ರೆ ಕೊಡ್ರಿ, ಇಲ್ಕೊಂಡು ಬೇಡ ಅಂತ ಹೇಳ್ತೀವಿ ರೀ. ಹಂಗಾಗಿ ನಡೆದ್ದೆ ಸರ್ ನಾವು. ಅಂದ್ರೆ ನೀವು ಈಗ ದೊಡ್ಡಗ ಸಣ್ಣ ಮರಿ ಬೇರೆ ದೊಡ್ಡ ಮರಿ ಬೇರೆ ಅಂತೇನಾರ ಬೈಫರ್ಕೇಶನ್ ಮಾಡಿ ಬೇರೆ ಬೇರೆ ಕಟ್ಟಿರೇನು ರಾತ್ರಿ? ಇಲ್ಲ ಸರ್, ಹಂಗೇನಿಲ್ಲ. ಅಷ್ಟು ಮರಿನ ಒಂದೇ ಸಲ ಖರೀದಿ ಮಾಡ್ತೀವಿ ಸರ್, ಒಂದು ಹೆಚ್ಚು ಕಡಿಮೆ ಒಂದು 2-3 ದಿವಸದಾಗ ಖರೀದಿ ಮಾಡಿಬಿಡ್ತೀವಿ ಸರ್. ಮತ್ತು ದೊಡ್ಡ ಆದ್ಮೇಲೆ ಗುದ್ದಾಡಿ ಏನಾರು ಕೊಂಬ ಮುರ್ಕೊಂಡದ್ದು ಏನಾರು ಮತ್ತೆ ಆಗ್ತಾವಲ್ಲ, ಆ ಲಾಸ್ ಆತಾವಲ್ಲ? ಅವೇನು ಸರ್, ಆ ಥರ ಏನಾಗಿಲ್ಲರಿ. ಅಷ್ಟು ದೊಡ್ಡವಾಗತ್ತಾನ ನಾವು ಬಿಟ್ಟಿಲ್ಲ ಸರ್, ಒಂದು ಲೆಕ್ಕದಾಗಿದ್ದಾಗ ಮಾರಿಬಿಟ್ಟಿವಿ ಸರ್. ಆ ಥರ ಏನು ಅನಿಸಿಲ್ಲರಿ. ಹೊರಗಡೆ ಅಡ್ಡಾಡಾಗ ಯಾವಾಗಾರ ಇದು ಮಾಡ್ತಿರ್ತಾವ್ರಿ, ದಡ್ಡೆಗಂತರೂ ಇದು ಮಾಡಲ್ಲ ಸರ್. ಈಗ ಟಗರ್ ಮರಿ ಜೊತೆಗೆ ಈಗ ಹೋತ್ ಮರಿಗಳನ್ನು ಆಡು ಮರಿಗಳನ್ನೆಲ್ಲ ಸಾಕೊಂಡಿರೋ? ಇಲ್ಲ ಸರ್, ಇದು ಟಗರ್ ಸಾಗಣಿಕೆ ಒಂದೇ ಮಾಡಿ ಸರ್, ನೆಕ್ಸ್ಟ್ ನೋಡ್ಬೇಕು ಸರ್. ಆಡು ಮಾಡೋಕಂತ ಮಾಡಿದ್ರು, ನೆಕ್ಸ್ಟ್ ಟೈಮು ನೋಡ್ಬೇಕು ರೀ. ಯಾಕಂದರೆ ಆಡು 2 ಐತೆವು? ಅದೇ ಸರ್, 6 ತಿಂಗಳಿಗೆ 2 ಐತೆವು ಸರ್. ಅವು ಅದರ ಬೆನಿಫಿಟ್ ಐತೆ ಅಂತ ಹೇಳಕತ್ತಾರೆ ಸರ್. ನಾವು ಇನ್ನೂ ಮಾಡಿಲ್ಲ ರೀ, ಅವನೇ ನೋಡ್ಬೇಕಂತ ಮಾಡಿವಿ ರೀ. ನೆಕ್ಸ್ಟ್ ಟೈಮು ಒಂದು 10 ತರ್ಬೇಕಂತ ಮಾಡಿದ್ದು ರೀ ಅವನು. ಯಾಕಂತಂದ್ರೆ ಇನ್ನು ಮಡಿವಿ ಇರ್ತದೆ ಮೀಸಕ್ಕೆ ಸ್ವಲ್ಪ, ಒಂದು ಐತೆಪ್ಪ ಅಂತಂದ್ರೆ 2 ಮರಿ ಆಗ್ತಾವೆ, ಡಬಲ್ ಆಗ್ತಾವೆ ಬೇಗ. ಡಬಲ್ ಆಗ್ತಾವೆ ಸರ್. ಅವು ಹೊರಗಡೆ ಹೋಗಿ ಮೇಯ್ಕೊಂಬರೋಕೆ ಸರ್, ಅವು ಕಟ್ಟಿದಲ್ಲಿ ಕಟ್ಟೋದು ನಡೆಯಲ್ಲ ಅಂತಾರೆ ಸರ್. ನಾವು ಬೇರೆ ಕೆಲಸದ ಸಂಬಂಧ ಬಿಟ್ಟಿವಿ ಸರ್. ಹಂಗಾಗಿ ನಾವು ಇವಾಗ ಏನು ಹಸಿರದು ನಮ್ಮ ಹೊಲದಾಗ ಏನು ಮೇವುಗಳು ಹಾಕ್ತೀವಿ ಸರ್, ಅವನ್ನ ತಂದು ಹಾಕ್ತೀವಿ ಅಲ್ರಿ, ನಡೆದ್ರಿ. ಇವನ್ನೇನು ಹೊರಗೆ ಬಿಡೋದು ಬೇಕಾಗಿಲ್ಲ ಸರ್. ಇವಾಗ ಮರಿಗಳನ್ನು ಎಲ್ಲಿ ಖರೀದಿ ಮಾಡ್ತೀರಿ? ನಾವು ಮುದ್ಗಲಸೆನ್ ಸರ್. ಮತ್ತು ಮಾರೋದು? ಮಾರ ಸರ್, ಆ್ಯಕ್ಚುಲಿ ನಮ್ಮ ಇಲ್ಲೇ ಲೋಕಲ್ ಇವರು ಏನು ಸರ್ ವ್ಯಾಪಾರದವ್ರು ಬಂದು ತೊಗೊಂಡೋತಾರೆ ಸರ್. ಲಿಂಗ್ಸೂರು ವ್ಯಾಪಾರದವರು ಅಥವಾ ಬೇರೆ ಈಗ ಮಾಂಸಕ್ಕಾಗಿ ಮಾರೋರು ನಿಮ್ಮ ಹೊಲಕ್ಕೆ ಬರ್ತಾರೆ? ಹೊಲಕ್ಕೆ ಬಂದು ತೊಗೊಂಡೋತಾರೆ ಸರ್. ನಾವು ಹೇಳಿದ ರೇಟಿಗೆ ಅವರು ಗೀಟದ ರೇಟಿಗೆ ಕೇಳಿ ತೊಗೊಂಡೋತಾರೆ ಸರ್. ನಾವು ಮಾರಕ್ಕೆ ಮಾತ್ರ ಎಲ್ಲಿ ಹೋಗಿಲ್ಲ ಸರ್, ನಮ್ಮ ದಡ್ಡಿಗೆ ಬಂದು ಹೋಗಿದ್ದಾರೆ. ಅಂದ್ರೆ ಇದಕ್ಕೆ ಮಾರಾಟ ಮಾಡಕ್ಕೆ ಏನು ಸಮಸ್ಯೆ ಇಲ್ಲ, ಬಂದು ನಿಮ್ಮ ಮಾಲೆಲ್ಲ ಐತಿ ಅಲ್ಲೇ ಮನೆಗೆ ಬಂದು ತೊಗೊಂಡೋತಾರ? ಹಾಂ ಸರ್, ವ್ಯಾಪಾರದಷ್ಟು ಭಾಳ ಮಂದಿ ಪರಿಚಯ ಇದಾರೆ ನಮ್ಗೆ, ಬಂದು ತೊಗೊಂಡೋತಾರೆ ಅವ್ರು. ಆಯ್ತಪ್ಪ ಅಂತ ಹೇಳಿದ್ರೆ ಬಂದ್ಬಿಡ್ತಾರೆ? ಬಂದ್ಬಿಡ್ತಾರೆ ಸರ್. ಹ್ಞೂ ರೀ, ಅವ್ರು ಕೇಳ್ತಿರ್ತಾರೆ ನಿಮ್ಗೆ ಬಂದವನು ನಮ್ಗೆ ಬೇಕು ಬೇಕಂತಂದ್ರೆ, ನಾವು ನಮ್ಮ ರೇಟ್ ಹೇಳಿರ್ತೀವಿ, ನಮ್ಗೆ ಅವರಿಗೆ ಕರೆಕ್ಟ್ ಅಂದರೆ ಕೊಟ್ಬಿಡೋದು ಸರ್. ನೋಡ್ರಿ ಚಂದ್ರಗೌಡರು, ತಾವು ಯುವಕರು ಓದ್ದವರು, ಈ ಥರ ಕೃಷಿ ಜೊತೆಗೆ ಈ ಟಗರು ಸಾಕಾಣಿಕೆ, ಹೈನುಗಾರಿಕೆ, ತೋಟಗಾರಿಕೆ ಇವುಗಳನ್ನು ಮಾಡೋದ್ರಿಂದ ಲಾಭ ಆಯ್ತು ಅಂತ ಹೇಳ್ತೀರಿ? ಹಾಂ ಸರ್, ಲಾಭ ಆಯ್ತು ಸರ್. ನಮಗಂತೂ ಟಗರು ಸಾಗಾಣಿಕೆ ಮಾಡಿದ್ರಿಂದ ಲಾಭ ಆಗೈತೆ ಸರ್. 3ನೇ ಬ್ಯಾಂಚ್ ಇದು, ಏನು ಅನಿಸಿಲ್ಲ ಸರ್, ಲಾಭನೇ ಆಗೈತೆ ಸರ್, ಸರ್ತಿಗೊಂಬ ಲಾಭ ಆಗೈತೆ ಸರ್. ಅಂತಂದರೆ ನಿಮಗೆ ಒಂದು 6 ತಿಂಗಳಕ್ಕೆ ಇದು ಡಬಲ್ ಆಗಿಬಿಡ್ತದೆ? ಅದೇ ಸರ್, ಇದು ಡಬಲ್ ಆಗುತ್ತೆ ರೀ. ಖರ್ಚು ಅಂದ್ರೂ ಅಷ್ಟು ಮರಿ ನಡೀವಿ, ಒಂದು 10% ಖರ್ಚು ಆಗುತ್ತೆ ರೀ, 50% ಉಳಿತು ರೀ. ಅದೇ 10 ಭಾಳ ಅಂದ್ರೆ 10 ಇಲ್ಕೊಂಡು 20% ಅರ ನಮ್ಗೆ ಖರ್ಚಾಗುತ್ತೆ ಸರ್. ಮೇಲೆ ಖರ್ಚಿಗೆ ಮನೆಗಳಿಗೆ ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳಿಗೆ ಸಂತಿಗೆ ಮತ್ತೆ ಅವು ಕಾಳು ಕಡಿ ಗೊಬ್ಬರ ಎಣ್ಣೆ ಬೀಜಕ್ಕೆ ಮೇಲೆ ಖರ್ಚಿಗೆಲ್ಲ ಇದು ಹೋಗ್ಬಿಡ್ತದೆ? ಅದೇ ಸರ್, ಅದು ಎಲ್ಲ ಹೋಗುತ್ತೆ ಸರ್. ಹಂಗಾಗಿ ನಮ್ಗೆ ಲಾಭ ಅನಿಸೈತೆ ನೋಡಿ ಸರ್. ಟಗರು ಸಾಕಾಣಿಕೆ ಜೊತೆಗೆ ಏನು ಮಾಡ್ಕೊಂಡಿರಿ? ಪಪ್ಪಾಯಿ ಐತೆ ಸರ್, ತೋಟ ಮಾಡ್ಕೊಂಡಿವಿ ಸರ್. ಪಪ್ಪಾಯಿ ಮಾಡಿವಿ ಸರ್, ಈ ವರ್ಷ ಮಾಡಿವಿ ಫಸ್ಟ್ ಟೈಮ್. ಪಪ್ಪಾಯ ಎಷ್ಟು ಹಾಕೊಂಡಿರಿ? ಒಂದು 3 ಎಕರೆ ಹಾಕಿವಿ ಸರ್. ಹೆಂಗೆ ಯಾತಳಿ ಹಾಕೊಂಡಿರಿ? ರೆಡ್ ಲೇಡಿ ಸರ್. ಅಂದರೆ ಇನ್ನೂ ಕಟಾವಿಗೆ ಬಂದಿಲ್ಲ ನಿಮ್ದು? ಬಂದಿಲ್ಲ ಸರ್, ಇವಾಗ ಕಟಾವಿಗೆ ಏನೋ ಬರ್ಬೇಕಂದ್ರೆ ಒಂದೊಂದು 2 ತಿಂಗಳು ಬೇಕು ಸರ್. ಹಿಂಗೆ ಚೆನ್ನಾಗದ? ಚೆನ್ನಾಗೈತೆ ಸರ್. ಇವಾಗ ಎಷ್ಟು ಹಿಡ್ದವ್ರಿ ಕಾಯಿ ಒಂದು ಗಿಡಕ್ಕೆ? ಪಪ್ಪಾಯ ಒಂದು 30 ಕಾಯಿ ತನಕ ಇದಾವೆ ಸರ್ ಒಂದು ಗಿಡಕ್ಕೆ. ಇನ್ನು ಕಾಪು ಮೇಲೆ ತೊಗೊಳಕತ್ತೈತೆ ರೀ, ಒಂದು 25-30 ತನಕ ಇದಾವೆ ಸರ್. ಚಲೋ ಗಿಡಕ್ಕೆ ಹೆಚ್ಚಿಗೆನೇ ಇದಾವೆ ರೀ. ಒಂದು ಎಷ್ಟು ಗಿಡ ಕುಂತವ್ರಿ ನಿಮ್ಮ ತೋಟದಾಗ ಈ ಪಪ್ಪಾಯ? ಒಂದು 2,300 ಗಿಡ ಇದಾವೆ ಸರ್. ಅಂದರೆ ಎಲ್ಲದಕ್ಕೂ ನೀರಿನ ವ್ಯವಸ್ಥೆ ಅದ ಸರ್? ನಮ್ಮ ಹೊಲದಾಗೆ ಬೋರ್ ಹಾಕ್ಸಿವಿ ಸರ್, ಮತ್ತು ಬಾಯಿನೇ ಐತೆ ಸರ್, ನೀರಿಂದೇನು ಸಿಕ್ಕಾಪಟ್ಟೆ ಐತೆ ಸರ್ ನಮ್ದು. ಅಂದರೆ ಎಲ್ಲದಕ್ಕೂ ನೀರಿನ ವ್ಯವಸ್ಥೆ, ಹನಿ ನೀರಾವರಿನೋ ಅಥವಾ ಏನೋ ಹರಿ ನೀರಾವರಿ ಕಾಲುವೆ ಮುಖಾಂತರ ಹೆಂಗೆ ಬಿಡ್ತಿರೋದನ್ನ? ಹನಿ ನೀರಾವರಿ ಸರ್, ಡ್ರಿಪ್ ಮುಖಾಂತರ ನೀರು ಬಿಡ್ತೀವಿ ಸರ್. ಅಂದರೆ ಡ್ರಿಪ್ ಮೂಲಕನೇ ಪಪ್ಪಾಯನ ಬೆಳಿತೀರಿ? ಅಂದರೆ ಸಾಲಿನ ಸಾಲಿಗೆ ಗಿಡದಿಂದ ಗಿಡಕ್ಕೆ ಪಪ್ಪಾಯವನ್ನು ಹೇಗೆ ಹಾಕೊಂಡ್ರಿ ಸರ್? 7 ಮಾಡಿ ಸರ್ ಸೈಜ್, ಒಂದು ಗಿಡದಿದ್ದ 7 ಹಿಂಗೆ 7 ಸರ್, ಹಿಂಗೆ 7 ಸರ್, ಒಂದು ಗಿಡದಿದ್ದ 7 ಸೈಜ್ ಐತೆ ರೀ, 7 ಫೀಟ್ 7 ಫೀಟ್ ಸರ್. ಏನಾಗುತ್ತೆ ರೇಟ್ ಚೆನ್ನಾಗಿ ಸಿಗ್ಬೋದಾ ಪಪ್ಪಾಯಿ ಈ ಸಲ ನಿಮ್ಮದು? ಇನ್ನೊಂದು ತಿಂಗಳು 2 ತಿಂಗಳಿಗೆ ನಿಮ್ಮದು ಕಟಾವು ಬರುತ್ತಾ? ಸಿಗ್ಬೋದು ಸರ್, ಅದಂತ ಇವಾಗಲೇ ರೇಟ್ ಜಾಸ್ತಿ ಐತೆ ಸರ್, ಈಗ ನಮ್ಗೆ ಸಿಗ್ಬೋದು ಅಂತ ಅನಿಸೈತೆ ನೋಡಿ ಸರ್. ಅದಕ್ಕೆ ಏನಾದ್ರು ರೇಟ್ ಐತೆ ಅಂತೇಳಿ ಯಾರು ಏನಾದ್ರು ತಿಳ್ಕೊಂಡ್ರೆ ಮಾಹಿತಿ? ಸರ್ ಇವಾಗ 15-16 ರೂಪಾಯಿ ತಾನು ಹೊಂಟೈತೆ ಸರ್ ಕೆಜಿಗೆ, ಪರ್ ಕೆಜಿಗೆ 15-16 ರೂಪಾಯಿ ನಡೆದ್ರಿ. ಅದಕ್ಕೆ ನಮ್ಗೆ ಸಿಗ್ಬೋದು ಅಂತ ಐತ್ರಿ ಸರ್. ಬೇರೆ ಕಡೆಗೆ ಎಲ್ಲಿಲ್ಲ ಮಾಲ್ ಈ ಸಲ ಓರೆಸ್ ಗಿರಸ್ ಬಂದವ ಅಂತ ಹೇಳಕತ್ತಾರ ಸರ್. ರೇಟ್ ಅಂತೂ ಸಿಗುತ್ತೆ ಸರ್ ನಮ್ಗೆ. ಮತ್ತೆ ಜೊತೆಗೆ ತೊಗರಿ ಹಾಕೊಂಡಿರ? ತೊಗರಿ ಐತೆ ಸರ್ ನಮ್ಮ ಅಲ್ಲಿ ಒಂದು 10 ಎಕರೆ ತೊಗರಿ ಮಾಡಿವಿ ಸರ್. ಎಷ್ಟು ಬಂದ್ರೆ ಇಳುವರಿ ಸಲ ರೇಟ್ ನಿಮ್ಗೆ ಹೆಂಗೆ ಸಿಕ್ತು? ಏನು ಸರ್ ರೇಟ್ ಇಲ್ಲ ಸರ್ ಅಂತ ಹೇಳ್ಕೊಳಂಗ ತೊಗರಿ ಇದು, ಆದ್ರೆ ಮಾಲ್ ಒಂದು ಲೆಕ್ಕಕ್ಕಾಗ್ಯಾವ ಸರ್. ಈ ಸಲ ಸ್ವಲ್ಪ ಮಳೆ ಬಂದು ತೊಗರಿಗಳಿಗೆ ಭಾಳ ಎಫೆಕ್ಟ್ ಆಯ್ತು, ನಿಮ್ದು ಹೆಂಗೆ ಬಂತು ಇಳುವರಿ ಅಂತ? ಎಕರೆಗೆ ಎಷ್ಟು ಚೀಲ ಬಂತು? ಅದೇ ಸರ್ ಎಕರೆಗೆ ಒಂದು ಭಾಳ ಬಂದಿಲ್ಲ ಸರ್, ಒಂದು 3 ಕ್ವಿಂಟಲ್ ತಾನೆ ಬಂದವು ಸರ್ ಎಕರೆಗೆ. ಜೊತೆಗೆ ಈ ತೊಗರಿ ಆಯಿತು, ಜೊತೆಗೆ ನಿಮ್ಮದು ಟಗರು ಸಾಕಾಣಿಕೆ ಆಯಿತು, ಪಪ್ಪಾಯ ಹಾಕೊಂಡಿರಿ, ಮನೇಲಿ ಮಾಡೋರು ಎಷ್ಟು ಜನ ಇದ್ರಿ ಚಂದ್ರಗೌಡರು ನಿಮ್ಮ ಮನೆಗೆ? ನಮ್ಮ ಅಣ್ಣವರು ನಾವು ಸರ್, ನಮ್ಮ ಮತ್ತು ನಮ್ಮದು ಬೇರೆ ಬಿಸ್ನೆಸ್ ಐತೆ ಸರ್. ನಾವು ಪೇಪರ್ ಏಜೆನ್ಸಿ ಇದೀವ್ರಿ, ಬೆಳಗ್ಗೆ ಅದು ಮುಗಿಸ ಮುಂದೆ ಆಮೇಲೆ ತೊಟ್ಕೋತೀವಿ ಸರ್. ಬೆಳಗ್ಗೆ ನೀವು ಎಷ್ಟು ಗಂಟೆಗೆ ಇಡ್ತೀರಿ ನಿಮ್ಮದು ಕೆಲಸ? ಎಲ್ಲಿಂದ ಚಲೋ ಅಥವಾ ಎಷ್ಟು ಗಂಟೆಯಿಂದ? 5 ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ ಸರ್ ನಮ್ಮ ಕೆಲಸ. 5 ಗಂಟೆಯಿಂದ ಚಲೋ ಆದ ನಿಮ್ದು ಎದ್ದು ಮತ್ತೆ ಸಿಟಿಗೆ ಬಂದು ಮನೆ ಮನೆಗಳಿಗೆ ಪೇಪರ್ ಹಾಕಿ ಮತ್ತೆ ಹೊರಗೆ ಹೋಗ್ಬೇಕು? ಹಾಂ ಸರ್, ನಾವು ಬೆಳಗ್ಗೆ 5 ಗಂಟೆಗೆ ಎದ್ದು ಮತ್ತೆ ಲಿಂಗ್ಸೂರಕ್ಕೆ ಹೋಗಿ ಪೇಪರ್ ಹಾಕಿ ಆನಂತರ 9 ಗಂಟೆಗೆ ಊಟ ಬಂದು ಮತ್ತೆ ಅಲ್ಲೇ ಇದು ತೋಟಕ್ಕೆ ಹೋಗಿ ಮರಿಗಿರಿ ನೋಡ್ಕೊಂಡು ಆನಂತರ ಮತ್ತೆ ಬೇರೆ ಕೆಲಸಕ್ಕೆ ಹೋಗ್ತೀವಿ ಸರ್. ಅವರು ಬೆಳಗ್ಗೆ ಹೋಗ್ತಾರೆ ಸರ್, ಅವ್ರನ್ನ ಒಂದು ಸ್ವಲ್ಪ ಅಲ್ಲೇ ಟಗರ್ಗಿಗ್ರ ಮೇಯಿಸ್ತಾರೆ ಸರ್. ಆಮೇಲೆ ಏನೈತೆ ಅವರು ಹೋದ್ಮೇಲೆ ನಾನು ಹೋಗ್ತೀನಿ ಸರ್ 10 ಗಂಟೆಗೆ ಹಿಂಗೆ ಹೋಗಿ. ಆಯ್ತು ಸರ್. ನೋಡಿರಿ ಚಂದ್ರಗೌಡ್ರೆ, ನೀವು ನಿಮ್ಮ ತಮ್ಮಂದರು ಅಣ್ಣಂದಿರು ಎಲ್ಲರೂ ತಂದೆಯವ್ರ ಜೊತೆ ತಾಯಿಯವ್ರ ಜೊತೆ ಎಲ್ಲರೂ ಕೂಡಿ ಸಂಸಾರ ಇದೀರಿ, ಕೂಡಿರೋದಕ್ಕೂ ಮತ್ತೆ ಬೇರೆ ಬೇರೆ ಮಾಡ್ಕೊಂಡು ತಿನ್ನೋದಕ್ಕೂ ಹೆಂಗ್ರಿ ಖುಷಿ ಆಗತ್ತ? ಕೂಡಿರೋದ ಚುಲ ಕಾಣುತ್ತೆ ಸರ್. ಇದು ಅಂದ್ರೆ ಏನಾರ ಮಾಡಿದ್ರೆ ನಡೀತು ಸರ್, ಒಂದು ರೀತಿಯಿಂದ ಅಲ್ಲ, ನಾವೆಲ್ಲ ರೀತಿಯಿಂದ ಮಾಡಿವಲ್ಲ ಸರ್. ಒಬ್ರಿಗೊಬ್ರಿಗೆ ಸಹಾಯ ಅನಿಸ್ತೈತೆ ಸರ್, ಬೇರೆ ಆದರೆ ಏನು ಒಬ್ರು ಇಬ್ರು ಇದ್ರೆ ಏನಾಗಲ್ಲ ಸರ್, ಎಲ್ಲ ಜನನ ಬೇಕು ಸರ್. ಅಂದ್ರೆ ಮನೇಲಿ ಮಾಡೋ ಜನ ಇದ್ರಪ್ಪ ಅಂತಂದ್ರೆ ಯಾವುದೋ ಒಂದು ಹಂದ ಮಾಡಿದ್ರಪ್ಪ ಅಂತಂದ್ರೆ ಆಳ ಕೈಯಾಗಿರ್ತವೆ, ನಾವು ಪಟ್ಟ ಅಂತ ಹೋಗ್ಬೋದು. ಹ್ಞೂ ಸರ್, ನಮ್ಗೇನು ಆಳೆಲ್ಲ ಸಿಕ್ಕಿಲ್ಲ ಅಂದ್ರೆ ನಾವು ಮನೆಯವ್ರು ಹೋಗಿ ಮಾಡ್ಬೋದು ಸರ್. ಒಬ್ರಿದ್ರಾಗ ಏನು ಮಾಡೋಕ್ಕಾಗಲ್ಲ ಸರ್. ಈಗ ನಾವು ಈ ಕಡೆ ಬಂದ್ವಿ, ಅಲ್ಲೇ ಹೊಲದ ಮುಂದೆ ಬೇಕು ಸರ್, ಹಂಗಾಗಿ ತ್ರಾಸ ಅನಿಸ್ತೈತೆ ಸರ್. ಒಬ್ಬಂಟಿಗರಾಗಿ ನಾವು ಒತ್ತಟಕ್ಕೆ ಒಂಟಿಗೆ ಭಾಳ ಆದಪ್ಪ ಅಂತಂದ್ರೆ ಯಾವ್ದು ಮಾಡ್ಬೇಕು ಯಾವ್ದು ಬಿಡ್ಬೇಕು, ಮತ್ತು ಕೂಲಿಗಳು ನೆಚ್ಚಬೇಕು, ಕೂಲಿ ಜಾಸ್ತಿ ಕೊಡ್ಬೇಕು, ಕೂಲಿ ಅವರು ಮಾಡ್ತಾರೋ ಇಲ್ಲೋ ಅನ್ನೋದು ಒಂದು ಖರ್ಚು, ಮನೆ ತುಂಬ ಜನ ನಾವು ಕೂಡಿ ಅಣ್ಣ ತಮ್ಮರು ನಾವೆಲ್ಲ ಸೇರಿ ಮಾಡಿದ್ರಪ್ಪ ಅಂತಂದ್ರೆ ಅದೊಂದು ಅರ್ಥ ಇರ್ತದೆ. ಹೌದು ಸರ್, ಎಲ್ಲ ಕೂಡಿ ಫ್ಯಾಮಿಲಿ ಇರ್ಬೇಕು ಸರ್. ಅಂದರೆ ಇವೆಲ್ಲ ತೋಟಗಾರಿಕೆ ಇಲಾಖೆ ಏನಾರು ಮಾಡ್ಬೋದು ಸರ್. ಕುರಿ ಸಾಗಾಣಿಕೆ ಆಯ್ತು ಸರ್, ಮತ್ತಿದು ಪಪ್ಪಾಯ ಆಯ್ತು ಸರ್, ದಾಳಿಂಬೆ ಯಾವ್ದಾರು ಮಾಡ್ಬೋದು ಸರ್. ಒಬ್ಬರಿಬ್ಬರಿಂದ ಏನು ಮಾಡೋಕ್ಕಾಗಲ್ಲ ಸರ್, ಈಗ ಆಳುಗಳು ಸಿಗಲ್ಲ ಸರ್ ಒಟ್ಟು. ಎಲ್ಲರೂ ನಾ ಬರಲಿ ಬರಲ್ಲ ಅಂತಾರೆ ಸರ್, ಮತ್ತು ಕೂಲಿನೂ ಹೆಚ್ಚಿಗೆ ಆಯ್ತು ಸರ್. ಈಗ 25 ಟಗರ ಮರಿಗಳು ಮಾರಿದ ಮೇಲೆ ಮತ್ತೆ ಏನಾರು ಹೆಚ್ಚು ಮಾಡೋದು? ಇವಾಗ ಬ್ಯಾಚ್ ಮಾಡಿದ್ಮೇಲೆ ಮತ್ತೆ ಸ್ವಲ್ಪ ಜಾಸ್ತಿ ಮಾಡ್ಬೇಕಂತ ಮಾಡಿವಿ ಸರ್. ಹಿಂಗಾಗಿ ಖರ್ಚು ಅಂತರಿ 5 ಸರ, ಒಟ್ಟು ಲಾಭ ಅಂತ ಅನಿಸೈತ್ರಿ. ನೋಡೋಣ ಸರ್, ಈ ಸಲ ಈಗ ಮಾರಕ್ಕೆ ಬಂದವ ಸರ್ ನಮ್ಮ ಆಲ್ರೆಡಿ, ಇದೇ ಮಾರಿ ಒಂದು ಸ್ವಲ್ಪ ಅದೇ ದುಡ್ಡನ್ಯಾಗ ಮತ್ತೆ ಹೆಚ್ಚಿಗೆ ತರ್ತೀವಿ ಸರ್. ಎಷ್ಟಕ್ಕೆ ಹೋಗ್ಬೋದು ಈ ಸಲ ನೋಡ್ರಿ ಸರ್? ಈ ಸಲ ನಮ್ಮ ಮೊನ್ನೆ 12.5 ಸಾವಿರಕ್ಕೊಂದು ಕೇಳಾರ್ರಿ, ನಾವು 14 ಸಾವಿರಕ್ಕಾದ್ರೂ ಕೊಡ್ತೀವಿ ಅಂತೇಳಿ ಸರ್. ಮತ್ತೆ ಅಷ್ಟು ಬಂದ್ರೆ ಬಿಡ್ಬೇಕಂತ ಮಾಡಿ ಸರ್, ಇನ್ನೊಂದು ಒಂದು ವಾರದಾಗ ಅಥವಾ ಕೊಡ್ಬೇಕಂತ ಮಾಡಿ ಸರ್. 5 ಸಾವಿರ ಸರ್. ಒಂದು 5 ಸಾವಿರ ರೂಪಾಯಿ ತಗೊಂಡಿದ್ರಿ ನೀವು? 5 ಸಾವಿರಕ್ಕೆ ತೊಗೊಂಡಿದ್ವಿ ಸರ್. ಈಗ 12 ಒಂದು ಅವರೇ ಕೇಳ್ಯಾರ ಸರ್, ನಾವು 14 ಸಾವಿರ ಫೈನಲ್ ರೇಟ್ ಕೊಡ್ತೀವಿ ಅಂತೇಳಿ ಸರ್. ಅವರು ಅದ್ರಾಗ ಆರಿಸಿ ತೊಗೊಂತೀವಿ ಅಂದ್ರೆ ಸರ್, ಅಲ್ಲಿ ಒಂದು ಇಲ್ಲೇ ಒಂದು ಕೊಡು ಅಂದ್ರೆ ಸರ್ 14 ಸಾವಿರಕ್ಕೊಂದು. ಇಲ್ಲ ಸರ್, ನಾವು ಅಷ್ಟು ಕೊಡ್ತೀವಿ ಅಂತ ಹೇಳಿವ್ರಿ ಸರ್. ಅದೇ ಅವ್ರು ನಾವು ಅಷ್ಟು ತೊಗೊಂತೇಳಿವ್ರಿ. ಅವರು ನಾವು ಆರಿಸಿ ಅಂತೀವಿ ಒಂದು 10 ಮರಿ 15 ಮರಿ ಅಂದರೆ ನಾವು ಹಂಗಾದ್ರೆ ಕೊಡೋಲ್ಲಪ್ಪ ಅಂತ ಅಂದಿವ್ರಿ. ಈಗ ಅಷ್ಟು ಬಂದ್ರೆ ಒಂದು ರೇಟಿಗೆ ಕೊಟ್ಬಿಡ್ತೀವಿ ಸರ್. ಈಗ ಅದ್ರಾಗ ಚಲೋ ಚಲೋ ಹಿಡ್ಕೊಂಡ್ಬಿಡ್ತಾರೆ, ಆಮೇಲೆ ನಮ್ಗೆ ಕರೆಕ್ಟ್ ಅನ್ಸಲ್ಲ ರೀ. ಅದು ನೀವು ತೊಗೊಂಡು ಎಷ್ಟು ತಿಂಗಳಾಯ್ತು ಸರ್? 5 ತಿಂಗಳಾಕ್ಬಂತು ಸರ್. ಚಂದ್ರಗೌಡ್ರಿ, 5.5 ಸಾವಿರ ರೂಪಾಯಿ ಕೊಟ್ಟು 5.5 ತಿಂಗಳಲ್ಲಿ 13-14 ಸಾವಿರ ಹೋದ ಅಂತಂದ್ರೂ ಕೂಡ ನಿಮಗೆ ನಿಮ್ಗೆ 9 ಸಾವಿರ 10 ಸಾವಿರ ರೂಪಾಯಿ ಸಮೀಪ ಸಿಕ್ತು. ಹ್ಞೂ ಸರ್, ಸಿಕ್ತು ಸರ್. 5 ತಿಂಗಳಲ್ಲಿ ನಿಮಗೆ ಡಬಲ್ಲು 2 ಪಟ್ಟಾಯ್ತು. ಹ್ಞೂ, 2 ಪಟ್ಟಾಯ್ತು ಸರ್. ಚಲೋತ್ನಾಗೆ ದೇಕರಿಕೆ ಮಾಡಿಕೊಂಡು ರೈತ ಬಾಂಧವರು ಈ ಟಗರು ಮರಿ ಸಾಕಾಣಿಕೆಯನ್ನು, ಹೋತ್ ಮರಿ ಸಾಕಾಣಿಕೆಯನ್ನು, ಕುರಿ ಸಾಕಾಣಿಕೆಯನ್ನು ಮಾಡಿದರೆ ನಮಗೆ ಸಮಯಕ್ಕೆ ಒಂದು ಕಷ್ಟ ಕಾಲದಲ್ಲಿ ಹಣ ಬೇಕಿತ್ತಪ್ಪ ಅಂತಂದ್ರೆ ಯಾವುದೋ ಒಂದು ಮರಿ ಮಾಡಿಬಿಟ್ರಪ್ಪ ಅಂತಂದ್ರೆ ಮರುದಿನ ನಮ್ಮ ರೊಕ್ಕ ಸಿಗ್ತದೆ. ಹ್ಞೂ ಸರ್, ಮರಿ ಇದ್ದು ಅಂದ್ರೆ ಇದು ಗೋಲ್ಡ್ ಇದ್ದಂಗೆ ಸರ್, ಯಾವ ಟೈಮ್ನಾಗ ಬಂದು ದುಡ್ಡು ಕೊಟ್ಟೋತಾರೆ ಸರ್. ನೋಡಪ್ಪ, 3 ದಿವಸ ಒಂದು ಬಜಾರ್ ಬಂದ್ಬಿಟ್ರೆ ಯಾರಿಗಾರ ಕರೆಸಿ ಓಡ್ತೀವಪ್ಪ ಅಂತಂದ್ರೆ ಒಂದು 500 ರೂಪಾಯಿ, ಒಂದು 500-600 ಹೆಚ್ಚು ಕಮ್ಮಿ ಆದ್ರೆ ನಮ್ಮ ರೊಕ್ಕ ಸಿಗ್ಬಿಡ್ತದೆ. ಬರೀ ಫೋನ್ ಹಚ್ಚಿ ಹೇಳಿದ್ರೆ ಬಂದು ಹೋಯ್ತಾರೆ ಸರ್, ಅಷ್ಟು ಇದು ಮೌಸದ ಬಗ್ಗೆ ಅಷ್ಟು ಇದೈತೆ ಸರ್. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತ ಅಂತೇಳಿ ಬಂದ್ಬಿಡ್ತಾರೆ ಸರ್, ನಮ್ಗೆ ಅರ್ಜೆಂಟ್ ಐತೆ ಅಪ್ಪ ಬಾ ಅಂತಂದ್ರೆ ಬಂದು ವ್ಯಾಪಾರದಸ್ತರು ಜಾಸ್ತಿ ಇದ್ದಾರೆ ಸರ್. ಅಂದ್ರೆ ನಿಮ್ಮ 25 ಟಗರ ಮರಿಗಳಿಂದ ನಿಮ್ಗೆ ಗೊಬ್ಬರನು ಕೂಡ ಆಗ್ತದೆ? ಹಾಂ ಸರ್, ಗೊಬ್ಬರ ಆಗುತ್ತೆ ಸರ್. 3 ಬ್ಯಾಚ್ ಮಾಡಿವಿ ಸರ್, ನಮ್ಮ ಪಪ್ಪಾಯಿಗೆ ಅದೇ ಗೊಬ್ಬರನ ಯೂಸ್ ಮಾಡಿವಿ ಸರ್. ತಾವು ಯುವಕರು ಕೃಷಿಯನ್ನು ಚೆನ್ನಾಗಿ ಮಾಡ್ತಾ ಇದ್ರಿ, ಪೂರಕ ಉದ್ಯೋಗಗಳನ್ನು ಮಾಡಿಕೊಂಡು ಈಗ ಸ್ಟೆಪ್ ಬೈ ಸ್ಟೆಪ್ ಬೈ ನೀವು ಹಂತ ಹಂತವಾಗಿ ಟಗರು ಮರಿಗಳನ್ನು 5-10 20 ಈಗ ಸದ್ಯ 25 ಟಗರು ಮರಿಗಳನ್ನು ಸಾಕೊಂಡಿದ್ದೀರಿ, ಜೊತೆಗೆ ತೋಟಗಾರಿಕೆಯಲ್ಲಿ ಪಪ್ಪಾಯ ಹಾಕ್ಕೊಂಡಿದ್ದೀರಿ, ಒಂದು ಒಣ ಬೇಸಾಯದಲ್ಲಿ ತೊಗರಿಯನ್ನು ಬೆಳೆದಿದ್ದೀರಿ. ನಿಮ್ಮ ಹಾಗೆ ಕಲಿತಂಥ ಯುವಕರು ನೌಕರಿಯನ್ನು ಹುಡುಕೋದೆ, ನಾವು ನೇರವಾಗಿ ನಮ್ಮ ಪೂರ್ವಜರು ಕೊಟ್ಟಂತಹ ಒಂದು ಭೂಮಿಯಲ್ಲಿ ನಾವು ಚೆನ್ನಾಗಿ ಒಕ್ಕಲ್ತನ ಮಾಡಿದ್ರಪ್ಪ ಅಂತಂದರೆ ನೌಕರಿ ಇಷ್ಟು ಖುಷಿ ನಮ್ಗೆ ಒಕ್ಕಲ್ತನದಲ್ಲಿ ಸಿಗ್ತದೆ. ನಿಮ್ಮ ಕೃಷಿ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಂತಕ್ಕಾಗಿ ತಮಗೆ ರೈತ ಬಾಂಧವರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಲಿಂಗಸೂರು ತಾಲೂಕಿನ ಹೊನ್ನಾಳಿ ಗ್ರಾಮದ ಚಂದ್ರೇಗೌಡ ಅವರ ಟಗರು ಸಾಕಾಣಿಕೆಯ ಅನುಭವಗಳನ್ನು ಕೇಳಿದಿರಿ. ಈಗ ಕೇಳಿ ಕೃಷಿಯಲ್ಲಿ ಜೈವಿಕ ಶಿಲೀಂಧ್ರ ಕೀಟನಾಶಕಗಳ ಬಳಕೆಯ ಮಹತ್ವ ಕುರಿತು ಕೀಟ ತಜ್ಞರಾದ ಅರುಣ್ ಕುಮಾರ್ ಹೊಸ್ಮನಿ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ಜೈವಿಕ ಕೀಟನಾಶಕಗಳು ಮತ್ತು ರೋಗನಾಶಕಗಳ ಬಳಕೆಯ ಮಹತ್ವ ಎಷ್ಟು ಮಟ್ಟಿಗಿದೆ, ಇತ್ತೀಚಿನ ದಿನಗಳಲ್ಲಿ ರೈತರು ಬಳಸ್ತಾ ಇದ್ದಾರೆ, ಏನೇನು ಒಂದು ಲಭ್ಯತೆ ಇದ್ದಾವೆ ಇದರಲ್ಲಿ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೀಟ ತಜ್ಞರಾದಂಥ ಡಾಕ್ಟರ್ ಅರುಣ್ ಕುಮಾರ್ ಹೊಸ್ಮನಿ ಅವರು ನಮ್ಮ ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಬನ್ನಿ ಅವರಿಂದ ಮಾಹಿತಿಯನ್ನು ಮಾಡ್ಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಅರುಣ್ ಕುಮಾರ್ ಅವರೇ. ನಮಸ್ಕಾರ ಸರ್, ಎಲ್ಲ ರೈತ ಬಾಂಧವರಿಗೆ ನನ್ನ ಶರಣು ಶರಣಾರ್ಥಿಗಳು. ಹೇಳಿ, ಮೊದಲೇದಾಗಿ ಜೈವಿಕ ಕೀಟನಾಶಕಗಳಿಗೆ ಬಂದಾಗ ಯಾವ್ಯಾವ ಜೈವಿಕ ಕೀಟನಾಶಕಗಳು ಲಭ್ಯ ಇದ್ದಾವೆ ಈ ಸದ್ಯದಲ್ಲಿ ರೈತರಿಗೆ? ಜೈವಿಕ ಕೀಟ ನಿಯಂತ್ರಣ ಬಗ್ಗೆ ಹೇಳಬೇಕಾಯ್ತಂತಂದರೆ, ಮೊಟ್ಟ ಮೊದಲಾಗಿ ನಾವು ಜೈವಿಕ ನಿಯಂತ್ರಣ ಅಂದರೆ ಏನನ್ನು ನಾವು ಫಸ್ಟ್ ರೈತರಿಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆ ಮಾಡಿಕೊಡೋದು ಚೆನ್ನಾಗಿ ಅನಿಸುತ್ತೆ. ಜೈವಿಕ ನಿಯಂತ್ರಣ ಅಂತಂದರೆ ನಿಸರ್ಗದಲ್ಲಿರುವಂಥ ಏನು ಶತ್ರು ಜೀವಿಗಳಿದ್ದಾವೆ, ಈ ನಮ್ಮ ಬೆಳೆಗಳಲ್ಲಿ ಬರುವಂಥ ಕೀಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಶತ್ರು ಜೀವಿಗಳಿರ್ತವೆ. ಅಂದರೆ ಈಗ ಸಾಮಾನ್ಯವಾಗಿ ನಾವು ಹೇಳ್ತೀವಿ ಪರಭಕ್ಷಕ ಕೀಟಗಳು ಅಂತ ಹೇಳ್ತೀವಿ. ಈ ಪರಭಕ್ಷಕದಾಗ ನಮ್ಮ ರೈತರು ಭಾಳ ಜನಕ್ಕೆ ಗೊತ್ತಿರ್ತದೆ, ಗುಲ್ಗುಂಜಿ ಹುಳ ಅಂತೇಳಿ ಕರೀತಾರೆ ಅವ್ರು, ಅಥವಾ ಪುಟಾಣಿ ಹುಳ ಅಂತೇಳಿ ಕರೀತಾ ಇರ್ತಾರೆ. ಆಮೇಲೆ ಅದೇ ರೀತಿ ಸಿವಿಲ್ ಕುದುರೆ ಅಂತೇಳಿ ಕರಿತೀವಿ ನಾವು, ಪ್ರೇಯಿಂಗ್ ಮ್ಯಾಂಟಿಸ್ ಅಂತೇಳಿ ಅನ್ನೋಂಥ ಒಂದು ಹುಳ. ಇವೆಲ್ಲ ಪರಭಕ್ಷಕ ಅಂತಂದ್ರೆ ಬೇರೆ ಒಂದು ಕೀಟಗಳನ್ನು, ಅಂದರೆ ನಮ್ಮ ಬೆಳೆಗಳನ್ನು ಹಾನಿ ಮಾಡುವಂಥ ಕೀಟಗಳನ್ನು ಭಕ್ಷಿಸುವಂಥ ಕ್ಷಮತೆ ಯಾವುದರಲ್ಲಿ ಇರ್ತದೆ ಅಂತಂದ್ರೆ ಇವು ಪರಭಕ್ಷಕ ಕೀಟಗಳು ಅಂತ ಹೇಳಿ. ಇನ್ನೊಂದು ಗುಂಪು ಯಾವುದಪ್ಪ ಅಂತಂದರೆ ಪರತಂತ್ರ ಜೀವಿಗಳು ಅಂತೇಳಿ ಕರಿತೀವಿ. ಪರತಂತ್ರ ಜೀವಿಗಳಂತಂದರೆ ಈ ನಮ್ಮ ಬೆಳೆಗಳನ್ನು ಹಾನಿ ಮಾಡ್ತಾ ಇರ್ತವೆ, ಅಂಥ ಬೆಳೆಗಳ ಮೇಲೆ ತಮ್ಮ ಜೀವನವನ್ನು ಮುಗಿಸುವಂಥ ಒಂದು ಬೇರೆದ್ರ ಮೇಲೆ ಪರಾವಲಂಬನೆ ಆಗಿರುವಂಥದ್ದಕ್ಕೆ ಪರತಂತ್ರ ಜೀವಿಗಳು ಅಂತೇಳಿ ಕರಿತೀವಿ. ಅದರಲ್ಲೂ ಮುಖ್ಯವಾಗಿ ಟ್ರೈಕೋಗ್ರಾಮ ಅನ್ನೋಂಥ ಒಂದು ಪರತಂತ್ರ ಜೀವಿ ನಮ್ಮ ಭಾರತ ದೇಶದಲ್ಲಿ ಮತ್ತು ಇತರ ದೇಶಗಳಲ್ಲಿ ಯಥೇಚ್ಛವಾಗಿ ಬಳಕೆ ಮಾಡ್ತಾ ಇರ್ತಾರೆ. ಅದನ್ನು ಯಾವ ರೀತಿ ಬಳಕೆ ಮಾಡ್ತಾರೆ ಅನ್ನೋದನ್ನು ನಾವು ಆನಂತರ ವಿವರಣೆ ಮಾಡೋಣ. ಸೊ ಇವೆರಡು ಗುಂಪುಗಳು, ಒಂದು ಪರಭಕ್ಷಕ ಕೀಟಗಳು, ಇನ್ನೊಂದು ಪರತಂತ್ರ ಜೀವಿಗಳು. ಅದಲ್ಲದೆ ಕೂಡ ನಿಸರ್ಗದಲ್ಲಿ ಏನಾಗುತ್ತೆ ಅಂತಂತಂದರೆ ಈ ನಮ್ಮ ಬೆಳೆಗಳು ಏನು ಹಾನಿ ಮಾಡ್ತಾಯಿರ್ತೋ ಅಂಥ ಕೀಟಗಳು ಕೂಡ ಈಗ ನಾವು ಹೆಂಗೆ ಮನುಷ್ಯರು ರೋಗ ರುಜಿನಗಳಿಗೆ ಬಾಧೆ ಆಗ್ತದೋ ಅದೇ ರೀತಿ ಕೀಟಗಳು ಕೂಡ ರೋಗ ರುಜಿನಗಳಿಗೆ ಬಾಧೆ ಆಗ್ತದೆ. ಅದರಲ್ಲೂ ಮುಖ್ಯವಾಗಿ ವೈರಸ್ ರೋಗಗಳಾಗಿರ್ಬೋದು, ನಂಜನ ರೋಗ ಅಂತೇನು ಕರಿತೀವಿ, ಈಗ ಹೆಲಿಕೋರ್ಪ ಅನ್ನೋಂಥ ಒಂದು ಕೀಡೆ ಮೇಲೆ ನಂಜನ ರೋಗ ಬಂದಿತ್ತು. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಬೆಳೆಗಳಲ್ಲಿ ಕಂಡುಬರುವಂಥ ಈ ಪೋಡಾಪ್ಟರ್ ಅನ್ನೋಂಥ ಒಂದು ಜಾತಿಗೆ ಸೇರಿದಂಥ ಕೀಟಕ್ಕೆ ಮತ್ತೆ ಇತರ ಕೀಟಗಳಿಗೂ ಕೂಡ ನಾವು ಏನದ ಅಂತಂದ್ರೆ ಈ ಒಂದು ಏನು ಕೀಟ ರೋಗ ನಾಶಕ ಅಂತ ಕರಿತೀವಿ, ರೋಗ ಶಿಲೀಂಧ್ರ ನಾಶಕ ಅಂತ ಕರಿತೀವಿ. ಅಂತಂದ್ರೆ ಈಗ ಎಂಟೋಮೊಪ್ಯಾಥೋಜೆನಿಕ್ ಫಂಜೈ ಅಂತ ಕರಿತೀವಿ, ಅಥವಾ ರೋಗ ಶಿಲೀಂಧ್ರ ನಾಶಕಗಳು. ಈಗ ಮನುಷ್ಯರಿಗೆ ಹಂಗೆ ಚರ್ಮ ರೋಗ ಬರ್ತಾ ಇರ್ತಾವಲ್ಲ, ಅದೇ ರೀತಿ ಕೂಡ ಹುಳಗಳಲ್ಲಿ ಮೇಲೆ ಚರ್ಮ ರೋಗಗಳು ಬರ್ತಾವೆ. ಅಂಥವನ್ನು ಕೂಡ ನಾವು ಇಲ್ಲಿ ನಮ್ಮ ಒಂದು ಪ್ರಯೋಗಾಲಯದಲ್ಲಿ ಕೂಡ ನಾವು ಉತ್ಪಾದನೆ ಮಾಡ್ತಾ ಇರ್ತೀವಿ. ಇನ್ನು ಒಂದೇ ವಿಷಯದಲ್ಲಿ ಹೇಳಬೇಕಾಯ್ತಂತಂದ್ರೆ ಜೈವಿಕ ಕೀಟ ನಿಯಂತ್ರಣ ಅಂತಂದರೆ ನಿಸರ್ಗದಲ್ಲಿರುವಂಥ ಶತ್ರು ಜೀವಿಗಳನ್ನು ಸಂಸ್ಕರಿಸಿ ಅದನ್ನು ಉತ್ಪಾದನೆ ಮಾಡಿ ರೈತರಿಗೂ ಕೊಡುವಂಥದಕ್ಕೆ ನಾವು ಜೈವಿಕ ನಿಯಂತ್ರಣ ಅಂತೇಳಿ ಕರಿತಾ ಇದ್ದೀವಿ. ಇಲ್ಲಿ ಜೈವಿಕ ಈಗ ಪರಭಕ್ಷಕ ಜೀವಿಗಳು ಮತ್ತು ಪರತಂತ್ರ ಜೀವಿಗಳ ಬಗ್ಗೆ ಹೇಳಿದರೆ, ಅದೇ ರೀತಿ ಜೈವಿಕ ಕೀಟನಾಶಕಗಳು ಲಭ್ಯತೆ ಅದಾವ ಹೇಗೆ? ಜೈವಿಕ ಕೀಟನಾಶಕಗಳ ಲಭ್ಯತೆ ಬಹಳ, ನಮ್ಮ ಒಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಜೈವಿಕ ನಿಯಂತ್ರಣ ವಿಭಾಗ ಅಂತ ಹೇಳಿದೆ. ಆ ಜೈವಿಕ ನಿಯಂತ್ರಣ ವಿಭಾಗದಲ್ಲಿ ನಾವು ಯಥೇಚ್ಛವಾಗಿ ಜೈವಿಕ ಕೀಟ ಶಿಲೀಂಧ್ರ ನಾಶಕಗಳಿದ್ದಾವೆ ಅಥವಾ ಜೈವಿಕ ಕೀಟನಾಶಕಗಳು ಅಂತ ಏನು ಹೇಳ್ತೀವಿ ಅದನ್ನು ಅಧಿಕ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿಬಿಟ್ಟು ಬಹಳಷ್ಟು ರೈತರಿಗೆ ನಾವು ತಲುಪಿಸ್ತಾ ಇದ್ದೀವಿ. ಅದರಲ್ಲೂ ಕೂಡ 4 ಜೈವಿಕ ಕೀಟ ಶಿಲೀಂಧ್ರ ನಾಶಕಗಳನ್ನು ನಮ್ಮ ಒಂದು ಪ್ರಯೋಗಾಲಯದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀವಿ. ಮೊಟ್ಟ ಮೊದಲನೇದಾಗಿ ಹೇಳಬೇಕಾಯ್ತಂತಂದರೆ ಈ ಮೆಟರೈಜಿಯಂ ಅನಿಸೋಪ್ಲಿ ಅನ್ನೋಂಥದ್ದು, ಮೆಟರೈಜಿಯಂ ಅನಿಸೋಪ್ಲಿ ಅಂತ ಒಂದು ಜೈವಿಕ ಕೀಟ ಶಿಲೀಂಧ್ರ ನಾಶಕ. ಆಮೇಲೆ ಇನ್ನೊಂದು ಬೆವೇರಿಯಾ ಬ್ಯಾಸಿಯಾನ ಅಂತ ಹೇಳಿಬಿಟ್ಟು, ಆಮೇಲೆ ವರ್ಟಿಸಿಲಿಯಂ ಲೆಕ್ಯಾನಿ ಅಥವಾ ಲೆಕ್ಯಾನಿಸಿಲಿಯಂ ಲೆಕ್ಯಾನಿ ಅಂತೇಳಿ ಕರಿತೀವಿ, ಇನ್ನೊಂದು ನಿಮೋರೇರಿಲೈನ್. ಸೊ ಈ 4 ಜೈವಿಕ ಕೀಟ ಶಿಲೀಂಧ್ರ ನಾಶಕಗಳನ್ನು ನಮ್ಮ ಒಂದು ಪ್ರಯೋಗಾಲಯದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀವಿ. ಅದರಲ್ಲೂ ಪ್ರಮುಖವಾಗಿ ಈ ಮೆಟರೈಜಿಯಂ ಅನಿಸೋಪ್ಲಿ ಅನ್ನೋಂಥ ಒಂದು ಜೈವಿಕ ಕೀಟ ಶಿಲೀಂಧ್ರ ನಾಶಕ ನಮ್ಮ ಭತ್ತದಲ್ಲಿ ಕಂಡು ಬರುವಂಥ ಕಂದು ಜಿಗಿ ಹುಳಗಳು, ಏನು ಕಂದು ಜಿಗಿ ಬಿದ್ದದ ಅಂತ ಹೇಳ್ತಾರೆ ರೈತರು, ಅದನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ ಈ ಒಂದು ಜೈವಿಕ ಕೀಟ ಶಿಲೀಂಧ್ರ ನಾಶಕ ಮೆಟರೈಜಿಯಂ ಅನಿಸೋಪ್ಲಿ ಅನ್ನೋಂಥದ್ದನ್ನು 4 ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಡಣೆ ಮಾಡಿದಿಲ್ಲ ಆದರೆ ಪೂರ್ತಿ ಸಂಹಾರ ಮಾಡಲಿಕ್ಕೆ, ಯಾಕಂದ್ರೆ ಕೀಟಗಳನ್ನು ಸಂಹಾರ ಮಾಡೋದು ತುಂಬಾ ಕಷ್ಟದ ಕೆಲಸ, ಅದ್ರ ಜೊತೆಗೆ ನಾವು ಕೀಟಗಳ ಜೊತೆಗೆ ಬದುಕಬೇಕಾಗುತ್ತೆ. ಆ ಒಂದು ದಿಶೆಯಲ್ಲಿ ಈ ಒಂದು ಜೈವಿಕ ಕೀಟ ಶಿಲೀಂಧ್ರ ನಾಶಕ ತಕ್ಕ ಮಟ್ಟಿಗೆ ಏನದಂತಂದ್ರೆ ನಾವು ಈ ಒಂದು ಭತ್ತದಲ್ಲಿ ಕಂಡು ಬರುವಂತಹ ಕಂದು ಜಿಗಿಗಳನ್ನು ನಿರ್ವಹಣೆ ಮಾಡ್ತದೆ. ಅದ್ರ ಜೊತೆಗೆ ಈ ಇತ್ತೀಚಿನ ದಿನಗಳಲ್ಲಿ ಈ ಒಂದು ನಮ್ಮ ಮೆಟರೈಜಿಯಂ ಅನಿಸೋಪ್ಲಿ ಅನ್ನೋ ಜೈವಿಕ ಕೀಟ ಶಿಲೀಂಧ್ರ ನಾಶಕ ಈ ಕಬ್ಬಿನಲ್ಲಿ ಬರುವಂತಹ ಗೊನ್ನೆ ಗೊಣ್ಣೆ ಹುಳಕ್ಕಂತೂ ತುಂಬಾ ಪ್ರಚಲಿತವಾಗಿ ರೈತರು ತಗೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಅತ್ಯಂತ ಪರಿಣಾಮಕಾರಿಯಾಗಿರುವಂತಹ ಫಲಿತಾಂಶಗಳು ಕೂಡ ನಾವು ನೋಡ್ತಾ ಇದ್ದೀವಿ. 2016 ನಾವು ಈ ಒಂದು ಜೈವಿಕ ಕೀಟ ಶಿಲೀಂದ್ರನಾಶಕಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ. ಆಮೇಲೆ ಬಹಳಷ್ಟು ರೈತರಿಗೆ, ಅದರಲ್ಲೂ ಕೂಡ ಈಗ ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು, ಈ ಸಾವಯವ ಕೃಷಿಗೆ ಒಂದು ಒತ್ತು ಕೊಡ್ತಾ ಇದೆ. ಸೊ ಆ ಒಂದು ದಿಸೆಯಲ್ಲಿ ಈ ಒಂದು ಸಾವಯವ ಕೃಷಿ ಮಾಡಬೇಕಾಯ್ತಂತಂದ್ರೆ ಅದಕ್ಕೆ ಪೂರಕವಾಗಿರುವಂತಹ ಪರಿಕರಗಳು ಬೇಕು. ಆ ಪರಿಕರಗಳ ಲಭ್ಯತೆ ಇರದ ಕಾರಣ ನಮ್ಮ ವಿಶ್ವವಿದ್ಯಾಲಯ ಈ ಒಂದು ನ್ಯೂನತೆಯನ್ನು ಸರಿಹೋಗಿಸ್ಲಿಕ್ಕೋಸ್ಕರ ಈ ಒಂದು ಜೈವಿಕ ಕೀಟ ಶಿಲೀಂದ್ರನಾಶಕಗಳನ್ನು ಉತ್ಪಾದನೆ ಮಾಡ್ತಾ ಇದೆ. ಸೊ ಈ ರೀತಿ ಮೆಟ್ರೋಜಿ ಮೆನ್ಸೋಪ್ಲಿಯ ಜೈವಿಕ ಕೀಟ ಶಿಲೀಂದ್ರನಾಶಕ ವಿವಿಧ ಬೆಳೆಗಳಲ್ಲಿ ಎಲ್ಲಿ ಗೊಣ್ಣೆ ಹುಳುಗಳ ಬಾಧೆ ಕಂಡು ಬರ್ತಾ ಇರ್ತದೋ ಅಂತ ಪ್ರದೇಶದಲ್ಲಿ ಇದನ್ನು ಉಪಯೋಗ ಮಾಡಬಹುದು. ಈಗ ರಾಸಾಯನಿಕ ಕೀಟನಾಶಕಗಳನ್ನ ರೈತರು ಬಹಳಷ್ಟು ಬಳಸ್ತಾ ಇದ್ದಾರೆ, ಅದರ ಪರ್ಯಾಯವಾಗಿ ಜೈವಿಕ ಕೀಟನಾಶಕಗಳನ್ನ ಬಳಸಬಹುದು ಅಂತೀರಾ ಅಥವಾ ಹೇಗೆ? ಸಾಮಾನ್ಯವಾಗಿ ಇದನ್ನು ಬಳಸಬಹುದು, ಆದರೆ ನಾವು ರಾಸಾಯನಿಕದಲ್ಲಿ ಏನು ಫಲಿತಾಂಶಗಳನ್ನು ಆಕ್ಷೇಪ ಮಾಡ್ತೀವಿ ಅಷ್ಟೊಂದು ಫಲಿತಾಂಶ ಬರೋದಿಲ್ಲ. ಸುಮಾರು ಒಂದು 50-60% ಏನದ ಅಂತಂದ್ರೆ ನಾವು ನಿರ್ವಹಣೆ ಮಾಡಬಹುದು. ಇಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಕೀಟಗಳನ್ನು ಸಂಹಾರ ಮಾಡದಂತೂ ಸಾಧ್ಯವಾಗಬಾರದು. ಯಾಕಂತಂದ್ರೆ ಕೀಟ ಇಲ್ಲ, ಸಮತೋಲನ ಬೇಕು, ಪ್ರಕೃತಿ ಸಮತೋಲನ ಅಂದ್ರೆ ಕೀಟಗಳು ಇರಬೇಕು. ಹೌದು ಸರ್, ಈ ಸಮತೋಲನ ಆಗ್ಬೇಕಾಯ್ತಂತಂದ್ರೆ ಎಲ್ಲ ಜೈವಿಕ ಶತ್ರುಗಳು ಇರಬೇಕು, ಅದೇ ರೀತಿ ಕೀಟಗಳ ಸಂಖ್ಯೆನೂ ಇರಬೇಕು. ಆವಾಗ ಮಾತ್ರ ನಾವು ಒಂದು ಜೈವಿಕ ಬ್ಯಾಲೆನ್ಸ್ ಅಂತ ಏನು ಹೇಳ್ತೀವಿ ಅಥವಾ ಸಮತೋಲನ ಏನು ಹೇಳ್ತೀವಿ ಆ ಸಮತೋಲನ ಮಾಡಲಿಕ್ಕೆ ಇದೊಂದು ಪೂರಕವಾಗಿರುವಂತ ಒಂದು ತಂತ್ರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಂದ್ರೆ ವಿಷಪೂರಿತ ರಾಸಾಯನಿಕಗಳನ್ನ ಬಳಸೋದ್ರ ಬದಲಾಗಿ ನಾವು ಸಾವಯವ ಕೃಷಿ ಮಾಡೋರಿರ್ಬೋದು, ನಮ್ಮ ಪ್ರಕೃತಿಯ ಒಂದು ಉಳಿಸಿಕೊಂಡು ಹೋಗ್ಲಿಕ್ಕೆ ಈ ಒಂದು ಜೈವಿಕ ಕೀಟನಾಶಕಗಳನ್ನ, ಜೈವಿಕ ಶಿಲೀಂದ್ರನಾಶಕಗಳನ್ನ ಬಳಸೋದು ಬಹಳ ಒಳ್ಳೇದಂತ ಹೇಳ್ತಿರ್ತಾವೆ. ಹೌದು ಸರ್, ಹೌದು. ಈಗ ಮುಖ್ಯವಾಗಿ ಜೈವಿಕ ಶಿಲೀಂದ್ರನಾಶಕಗಳಿಗೆ ಬಂದಾಗ ಯಾವ್ಯಾವ ಜೈವಿಕ ಶಿಲೀಂದ್ರನಾಶಕಗಳು ಲಭ್ಯತದಂತೆ ನಾನು ಹೇಳಿದಾಗ ಈಗ ಮೆಟ್ರೋಜಿಮ್ ಎನ್ಸೋಪ್ಲಿಯೋ ಅಂತ ಹೇಳಿದೆ, ಅದನ್ನು ಯಾವ ಥರ ಉಪಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಾನು ಹೇಳಿಕೊಟ್ಟೆ. ಮೊದಲಿಂದಾಗಿ 4 g/L ನೀರಿಗೆ ನಾವು ಸಿಂಪರಣೆ ಮಾಡಿದ್ರು ಕೂಡ ನಾವು ಕಂದುಜೀವಿಗಳನ್ನು ಕಡಿಮೆ ಮಾಡಬಹುದು. ಇನ್ನು ಗೊಣ್ಣೆ ಹುಳದ ಬಾಧೆ, ಯಾಕಂದ್ರೆ ಗೊಣ್ಣೆ ಹುಳ ಅಂತಂದ್ರೆ ಭೂಮಿದಾಗ ಇರ್ತದೆ, ಅದನ್ನು ಸಿಂಪರಣೆ ಮಾಡಿದ್ರೆ ಏನು ಉಪಯೋಗ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಇನ್ನು 2 ಪದ್ಧತಿಗಳನ್ನು ಅಳವಡಿಕೆ ಮಾಡಲಿಕ್ಕೆ ಹೇಳಿದೀವಿ ರೈತರಿಗೆ. ಒಂದು ಈಗೇನು ತಿಪ್ಪೆ ಗೊಬ್ಬರ, ಒಂದು 100 kg ತಿಪ್ಪೆ ಗೊಬ್ಬರ ಚೆನ್ನಾಗಿ ಹದವಾಗಿ ಪುಡಿ ಮಾಡಿಬಿಟ್ಟು 2 kg ಈ ಮೆಟ್ರೋಜಿಮ್ ಎನ್ಸೋಪ್ಲಿ ಈ ಸಿಮೆಂಟ್ ಉಸುಕು ನಾವು ಯಾವ ಥರ ಕಲಿಸ್ತೀವಲ್ಲ ಆ ಥರ ಕಲಿಸ್ಕೊಂಡ್ಬಿಟ್ಟು ರೆಡಿ ಮಾಡಿಬಿಟ್ಟು ಮೇಲೆ ಒಂದು ಗೋಣಿ ಚೀಲ ಹಾಕಿ ಒಂದು 10 ಏನಾದರೂ ನಾವು ನೆರಳಿನಲ್ಲಿಟ್ಟರೆ ಆ ಒಂದು ಜೈವಿಕ ಶಿಲೀಂದ್ರ ನಾಶಕಗಳಿಗೆ ನಾವು ಮನೆಗೆ ಸಾಮಾನ್ಯವಾಗಿ ನೋಡ್ತೀವಿ ನೋಡ್ರಿ, ರೊಟ್ಟಿ ಒಂದು 2 ಇಟ್ಟು ಅಂತಂದ್ರೆ ಮ್ಯಾಲೆ ಬೂಸ್ಟ್ ಬಂದು ಬೆಳೆದ್ ಬಿಡ್ತದೆ. ಅದೇ ತರ ಇಲ್ಲಿ ಬೂಸ್ಟನೇ ಇದು, ಆಕ್ಚುಲಿ ಹೇಳ್ಬೇಕಾಯ್ತಂದ್ರೆ ಒಂದು ಬೂಸ್ಟ್ ಆಯ್ತು ಶಿಲೀಂದ್ರ. ಅದು ಒಂದು 10 ಪೂರ್ತಿ ನಮ್ದು ಏನು ಒಂದು 100 kg ತಿಪ್ಪೆ ಗೊಬ್ಬರದಲ್ಲಿ ನಾವು ಏನು ಚೆನ್ನಾಗಿ ಕಲಿಸಿರ್ತೀವಿ ಅದ್ರದ್ದು ಪೋರ್ಸ್ ಅಂತ ಏನು ಕರಿತೀವಿ ಅದು ಜಾಸ್ತಿ ಸಂಖ್ಯೆಯಲ್ಲಿ ವೃದ್ಧಿ ಆಗ್ಬಿಡ್ತದೆ. ಅದನ್ನು ನಾವು ಈ ಎಡಿಕುಂಟೆ ಅಂತ ಕಟ್ಟುವಂಥ ಸಂದರ್ಭದಲ್ಲಾಗಲಿ ಅದ್ರ ಮುಖಾಂತರ ನಾವು ಗೊಬ್ಬರ ಹಾಕೊಡ್ತೀವಿಲ್ಲ ಆ ಥರ ಕೊಟ್ಟರೂ ಸಾಕು, ಅಲ್ಲಿ ನಾವು ಗೊಣ್ಣೆ ಹುಳುಗಳನ್ನು ನಿರ್ವಹಣೆ ಮಾಡ್ಬೋದು. ಇನ್ನು ಕಬ್ಬಿನ ಬೆಳೆಯಲ್ಲಿ ಬಹಳಷ್ಟು ರೈತರು ಈ ಒಂದು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಕೆ ಮಾಡಿಕೊಂಡಿದ್ದಾರೆ. ರಸಗೊಬ್ಬರ ಕೊಡಲಿಕ್ಕೆ ಒಂದು ವೆಂಚೂರಿ ಅಂತೇಳಿ ಪ್ರಯೋಜನ ಇರ್ತದೆ, ರಸಗೊಬ್ಬರಗಳು ಕೂಡ ರಸವಾರಿ ಪದ್ಧತಿ. ಆ ರಸವಾರಿಯಲ್ಲಿ ಏನದಂತಂದ್ರೆ ನಾವು ಒಂದು 200 kg ನೀರಿನಲ್ಲಿ ಒಂದು 2 kg ಅಷ್ಟು ಈ ಮೆಟ್ರೋಜಿಮ್ ಅನಿಸೋಪ್ಲಿಯನ್ ಅಂತ ಒಂದು ಜೈವಿಕ ಕೀಟ ಶಿಲೀಂದ್ರನಾಶಕ, ಒಂದು 2 kg ಅಷ್ಟು ಬೆಲ್ಲ ಹಾಕೋದು ಯಾಕಂತಂತಂದ್ರೆ ಅಲ್ಲಿ ಒಂದು ಸ್ವಲ್ಪ ಸಕ್ಕರೆ ಪದಾರ್ಥ ಗ್ಲೂಕೋಸ್ ಕಂಟೆಂಟ್ ಜಾಸ್ತಿ ಇತ್ತಂತಂದ್ರೆ ಈ ಸ್ಪೋರ್ಗಳು ಏನು ಇರ್ತಾವಲ್ಲ ಜೈವಿಕ ಕೀಟ ಶಿಲೀಂದ್ರಗಳದ್ದು ಸ್ಪೋರ್ಗಳ ಸಂತತಿ ಜಾಸ್ತಿ ಆಗಿಬಿಡ್ತವೆ, ಅದರಿಂದ ಇನ್ನೂ ನಮಗೆ ಚೆನ್ನಾಗಿ ಒಂದು ಫಲಿತಾಂಶಗಳು ಬರ್ತಾ ಇರ್ತವೆ. ಸೊ 2 ಪದ್ಧತಿಗಳು ಏನದ ನಾವು ರೈತರಿಗೆ ಅದರಲ್ಲೂ ಕೂಡ ಕಬ್ಬಿನ ಬೆಳೆಯಲ್ಲಿ ಹೇಳ್ತಾ ಇದ್ದೀವಿ. ಅಲ್ಲಿ ಬಹಳಷ್ಟು ಕಡೆ ಅಂದರೆ ಸುಮಾರು 2016 ಇಲ್ಲಿವರೆಗೆ ನಾವು ಸುಮಾರು ಏನಿಲ್ಲ ಅಂತಂದ್ರೆ ಒಂದು 8-10 ಪ್ರೊಡಕ್ಷನ್ ಮಾಡಿಬಿಟ್ಟು ನಾವು ವಿವಿಧ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ರೈತರಾಗಿರ್ಬೋದು ಅಥವಾ ಕರ್ನಾಟಕದ ರೈತರಾಗಿರ್ಬೋದು ಇನ್ನು ಕೆಲವೊಂದು ಕಡೆ ಬೇರೆ ಇತರ ರಾಜ್ಯಗಳಿಂದ ಕೂಡ ನಮಗೆ ಬೇಡಿಕೆ ಬಂದಿದೆ. ಅಂದ್ರೆ ಇದು ಬಳಸಿದಂತ ರೈತರ ಪ್ರತಿಕ್ರಿಯೆ ಹೇಗಿದೆ? ಚೆನ್ನಾಗಿ ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿದೆ. ಆಮೇಲೆ ಬಹಳಷ್ಟು ಪೂರಕವಾಗಿರುವಂತಹ ಪ್ರತಿಕ್ರಿಯೆ ಬಂದಿದೆ. ಆಮೇಲೆ ಇನ್ನೊಂದು 2nd ಜೈವಿಕ ಶಿಲೀಂದ್ರ ನಾಶಕ ಹೇಳಬೇಕಾಯ್ತಂತಂದ್ರೆ ಬೆವೇರಿಯಾ ಬ್ಯಾಸಿಯಾನ್ ಅಂತ ಹೇಳ್ಬಿಟ್ಟು. ಈ ಬೆವೇರಿಯಾ ಬ್ಯಾಸಿಯಾನ್ ಅನ್ನೋಂಥ ಜೈವಿಕ ಕೀಟ ಶಿಲೀಂದ್ರ ನಾಶಕ ವಿಶಿಷ್ಟತೆ ಏನಂತಂತಂದ್ರೆ ಯಾವುದೇ ಬೆಳೆಯಲ್ಲಿ ಬರುವಂತ ಈ ಕಾಯಿ ಕೊರಕ ಆಗಿರ್ಬೋದು ಅಥವಾ ಎಲೆ ಕಚ್ಚು ಹುಳಗಳಾಗಿರ್ಬೋದು ಅಥವಾ ರಸ ಇರೋ ಕೀಟಗಳಾಗಿರ್ಬೋದು, ಅಂದ್ರೆ ಈ 3 ಗುಂಪಿಗೆ ಸೇರಿದಂತ ಕೀಟಗಳ ಬಾಧೆ ಇದ್ರೂ ಕೂಡ ನಾವು ಈ ಒಂದು ಬೆವರೇ ಬ್ಯಾಸೆನ ಅಂತ ಒಂದು ಜೈವಿಕ ಕೀಟ ಶಿಲೀಂದ್ರನಾಶಕ ಬಳಕೆ ಮಾಡಿದ್ದಲ್ಲೇ ಆದರೆ ಸುಮಾರು 60-70% ಫಲಿತಾಂಶ ಕಂಡು ಬರ್ತದೆ ನಮಗೆ. ಅಂದ್ರೆ ನಿರ್ವಹಣೆ ಮಾಡ್ಲಿಕ್ಕೆ, ಕಂಟ್ರೋಲ್ ಮಾಡ್ಲಿಕ್ಕೆ ಅಂತೂ ಆಗೋದಿಲ್ಲ, ಬಟ್ ನಿರ್ವಹಣೆ ಮಾಡಬಹುದು. ಸೊ ಈ ರೀತಿ ಬೆವರೇ ಬ್ಯಾಸೆನ ಇತ್ತೀಚಿನ ದಿನಗಳಲ್ಲಂತೂ ನಮ್ಮ ಒಂದು ಪ್ರಯೋಗಾಲಯದಲ್ಲಿ ಎಷ್ಟೇ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾ ಇದ್ರು ನಾವು ರೈತರಿಗೆ ಸ್ಪಂದನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂತಂದ್ರೆ ಈ ಇತ್ತೀಚಿನ ದಿನಗಳಲ್ಲಿ ಒಂದು ಮೆಣಸಿನಕಾಯಿ ಬೆಳೆಯಲ್ಲಿ ಈ ಹೂವಿನ ಬಹಳಷ್ಟು ರೈತರು ಹೇಳ್ತಾ ಇದಾರೆ, ಬ್ಲ್ಯಾಕ್ ಥ್ರಿಪ್ಸ್ ಬಂದಿದೆ, ಬ್ಲ್ಯಾಕ್ ಥ್ರಿಪ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು. ಈ ಬ್ಲ್ಯಾಕ್ ಥ್ರಿಪ್ಸ್ ಅನ್ನ ಒಂದು ಕೀಟದ ಬಾಧೆಯಿಂದ ವಿವಿಧ ಜಿಲ್ಲೆಗಳಲ್ಲಿ ಈ ಒಂದು ಕೀಟದ ಬಾಧೆ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಅದರಲ್ಲೂ ಕೂಡ ನಮ್ಮ ಜಿಲ್ಲೆ ಏನಿದೆ ಅಂತಂದ್ರೆ ಮೆಣಸಿನಕಾಯಿ ಬೆಳೆಯಲಿಕ್ಕೆ ನಂಬರ್ ಒನ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ಏನಾಗಿದೆ, ಈ ಬ್ಲ್ಯಾಕ್ ಥ್ರಿಪ್ಸ್ ಅನ್ನಂತೂ ಹೂವದಾಗ ಒಂದು 80 ಪ್ರೌಢ ಕೀಟಗಳು ಕೂಡ್ತಾ ಇದ್ದಾವೆ, ರಸ ಹೇರ್ತಾ ಇದ್ದಾವೆ, ಆಮೇಲೆ ಕಾಯಿ ಕಟ್ಟಲಿಕ್ಕೆ ಬಿಡ್ತಾ ಇಲ್ಲ. ಸೊ ಈ ಹಲವಾರು ಸಮಸ್ಯೆಗಳು ಆಗ್ತಾ ಇದ್ದಾವೆ. ಅಲ್ಲಿ ನಾವು ಒಂದು ಕೆಲವೊಂದು ಕಡೆ ಸಂಶೋಧನೆಗಳು ಅಥವಾ ರೈತರಿಗೆ ಏನು ಪ್ರಾತ್ಯಕ್ಷತೆಗಳು ಕೊಟ್ಟಿದ್ದೀವಿ ಬೇರೆ ಬ್ಯಾಸೆಯನ್ನು ಅನ್ನೋದು, ಅದು ಇದ್ದಿದ್ರಲ್ಲಿ ಚೆನ್ನಾಗಿ ಕೆಲಸ ಮಾಡಿದೆ. ಸೊ ಈ ಒಂದು ದಿಸೆಯಲ್ಲಿ ಭಾಳಷ್ಟು ರೈತರು ನಮ್ಮ ಮಾನವಿ ತಾಲೂಕು ಆಗಿರ್ಬೋದು, ದೇವದುರ್ಗ ತಾಲೂಕು ಆಗಿರ್ಬೋದು, ಅಲ್ಲಿಂದ ಭಾಳಷ್ಟು ರೈತರು ಇದಕ್ಕೊಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದನ್ನು ನಾವು ಅವ್ರ ಡಿಮ್ಯಾಂಡ್ ಅನ್ನ ಮೀಟ್ ಮಾಡ್ಲಿಕ್ಕೆ ಕೂಡ ಆಗ್ತಾ ಇಲ್ಲ ಅಷ್ಟು ಮಟ್ಟಿಗೆ. ಅಂದ್ರೆ ಒಳ್ಳೆ ಫಲಿತಾಂಶಗಳು ಬರ್ತಾ ಇದ್ದಾವೆ, ರೈತರು ಬಳಕೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಉಪಯೋಗ ಮಾಡ್ತಾ ಇದ್ರೆ. ಅದ್ರ ಜೊತೆಗೆ ತಾವು ಹೇಳ್ದ ಹಾಗೆ ಅದಕ್ಕೆ ಪೂರಕವಾದ ಫಲಿತಾಂಶಗಳನ್ನು ವಾರ ಆದ ತಕ್ಷಣ ಹೇಳ್ಬಿಡ್ತಾರೆ, ಸರ್ ಕೆಲಸ ಮಾಡ್ತಾ ಇದೆ ಇಲ್ಲ ಅಂತ ಹೇಳ್ಬಿಟ್ಟು, ಇಲ್ಲ ಸರ್ ಪರವಾಗಿಲ್ಲ ಕೀಟನಾಶಕಗಳಿಗಿಂತಲೂ ಪರವಾಗಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಸೊ ಈ ಎರಡು ಜೈವಿಕ ಕೀಟ ಶಿಲೀಂದ್ರನಾಶಕಗಳನ್ನ ನಮ್ಮ ಒಂದು ಪ್ರಯೋಗದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಾನು ಹೇಳಿದಾಗೆ ಲೆಕ್ಯಾನಿಸಿಲಂ ಲೆಕ್ಯಾನೆ ಆಗಿರ್ಬೋದು ಅಥವಾ ವರ್ಟಿಸಿಲಂ ಲೆಕ್ಯಾನೆ ಅಂತೇಳಿ ಕರಿತೀವಿ, ಅದನ್ನು ಕೂಡ ರಸವಿರ ಕೀಟಗಳಿಗೆ ನಾವು ಅದನ್ನು ಶಿಫಾರಸು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಿಮೋರೆ ರಿಲೈ ಅಂತ ಹೇಳಿ ಅಥವಾ ಮೆಟಾರೈಜಮ್ ರಿಲೈ ಅನ್ನಂಥದ್ದು, ಅದು ಸಾಮಾನ್ಯವಾಗಿ ನಾವು ಧಾರವಾಡದಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾ ಇದ್ರು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡನಲ್ಲಿ. ಈಗ ಅದೇ ರೀತಿ ನಾವು ನಮ್ಮ ಒಂದು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಕೂಡ ಯಥೇಚ್ಛವಾಗಿ ಉತ್ಪಾದನೆ ಮಾಡ್ತಾ ಇದ್ದೀವಿ. ಅದನ್ನು ಈ ಒಂದು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಏನು ಜಾಸ್ತಿ ಪ್ರಮಾಣದಲ್ಲಿ ಸೋಯಾಬೀನ್ ಬೆಳೆ ಬೆಳೀತಾ ಇದ್ದಾರೆ, ಅಲ್ಲಿ ಒಂದು ಎಲೆ ತಿನ್ನುವ ಕೀಟಗಳಾಗಿರ್ಬೋದು ಅಥವಾ ಕಾಂಡ ಕೊರೆ ಕೀಟಗಳಾಗಿರ್ಬೋದು, ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಈ ಒಂದು ಮೆಟ್ರೈಜಮ್ ರಿಲೈ ಅನ್ನೋ ಒಂದು ಜೈವಿಕ ಕೀಟ ಶಿಲೀಂದ್ರನಾಶಕ ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ರೈತರ ಹೊಲಗಳ ಕ್ಷೇತ್ರದಲ್ಲಿ ನಾವು ಪ್ರಾತ್ಯಕ್ಷತೆಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಸರ್. ಈ ಜೈವಿಕ ಕೀಟ ಶಿಲೀಂದ್ರನಾಶಕಗಳ ಒಂದು ಖರ್ಚು ವೆಚ್ಚಗಳು ಹೇಗೆ, ಬಹಳಷ್ಟು ಇವು ತುಟ್ಟಿಯಾಗಿರ್ತಾವಂತೀರಾ, ಹೇಗೆ ರೈತರಿಗೆ ಬಳಸಲಿಕ್ಕೆ? ತುಂಬಾ ಕಡಿಮೆ ದರದಲ್ಲಿ ನಾವು, ಯಾಕಂತಂದ್ರೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಮುಖ್ಯ ಉದ್ದೇಶ ಏನಂತಂದ್ರೆ ರೈತರ ಸ್ನೇಹಿ ಆಗಿರಬೇಕು, ಅದರಲ್ಲೂ ಕೂಡ ಸಾವಯವ ಕೃಷಿಗೆ ಪೂರಕವಾಗಿರುವಂತಹ ಪರಿಕರಗಳ ಉತ್ಪಾದನೆ ಮಾಡೋದ್ರಲ್ಲೂ ಕೂಡ ಮುಂಚೂಣಿಯಲ್ಲಿ ಇದ್ದು ಅದರ ಒಂದು ಖರ್ಚು ವೆಚ್ಚ ತುಂಬಾ ಕಡಿಮೆ ಇದೆ. 150 ರೂಪಾಯಿಗೆ 1 ಕಿಲೋಗ್ರಾಂ ಅಂತ ಹೇಳ್ತೀವಿ, ಅದು ಸುಮಾರು ಏನಿಲ್ಲ ಅಂತಂದ್ರೆ 1-1.5 ಎಕರೆಗೆ ಬರ್ತದೆ. ಅಂದ್ರೆ ಸಾಮಾನ್ಯವಾಗಿ ನಾವೆಲ್ಲ ಅದೇ ಒಂದು ಸಣ್ಣ ಕೀಟನಾಶಕ ಬಳಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಕೂಡ ಸುಮಾರು ಖರ್ಚು 250-300 ರೂಪಾಯಿ ಖರ್ಚು ಬರ್ತದೆ ರೈತರಿಗೆ. ಆದ್ರೆ ಈ ಜೈವಿಕ ಶಿಲೀಂದ್ರ ನಾಶಕಗಳನ್ನು ಅವ್ರ ಏನೇ ಬಳಕೆ ಮಾಡಿದ್ರೆ ಸುಮಾರು ಏನಿಲ್ಲ ಅಂತಂದ್ರೆ 75-100 ರೂಪಾಯಿ ಅಷ್ಟೇ ಖರ್ಚು ಬರ್ತದೆ, ಬಹಳಷ್ಟು ಉಳಿತಾಯನೂ ಆಗುತ್ತೆ, ಜೊತೆಗೆ ಪ್ರಕೃತಿಗೆ ಬಹಳಷ್ಟು ಪೂರಕವಾಗಿರ್ತವೆ. ಹೌದು ಸರ್, ಪರಿಸರಕ್ಕೆ ಏನ್ ಹೇಳ್ತೀವಿಲ್ಲ, ಪರಿಸರಕ್ಕೆ ಆಹಾರ ವಿಷಪೂರಿತ ಆಗ್ತಾ ಇದೆ, ರಾಸಾಯನಿಕ ಹೈ ಡೋಸ್ ಕೆಮಿಕಲ್ ಗಳನ್ನ ಬಳಸೋದ್ರಿಂದ ವಿಷಪೂರಿತ ಆಗ್ತಾ ಇದೆ, ಅದನ್ನೆಲ್ಲ ತಪ್ಪಿಸಲಿಕ್ಕೆ ಒಂದು ಒಳ್ಳೆಯ ಒಂದು ಪರ್ಯಾಯ ಜೈವಿಕ ಶಿಲೀಂದ್ರನಾಶಕ ಅಂತ ಹೇಳ್ಬೋದು ನಾವು. ಹೌದೌದು ಸರ್, ಅಂದ್ರೆ ಪೂರ್ತಿ ಒಂದು ಸಮಗ್ರ ನಿರ್ವಹಣಾ ಕ್ರಮಗಳು ಅಂತ ಹೇಳ್ತೀವಿ. ಸಮಗ್ರ ಅಂತಂದ್ರೆ ಎಲ್ಲಾ ಪದ್ಧತಿಗಳು ಬರ್ತಾ ಇರ್ತವೆ, ಒಂದು ಕೀಟ ನಿರ್ವಹಣೆ ಮಾಡಬೇಕಾಗ್ಲಿ ಅಥವಾ ಒಂದು ರೋಗ ನಿರ್ವಹಣೆ ಮಾಡಬೇಕಾಯ್ತಂತಂದ್ರೆ ಎಲ್ಲಾ ಕ್ರಮಗಳನ್ನು ಇರಬೇಕು. ಅದರಲ್ಲೂ ಕೂಡ ಈ ಜೈವಿಕ ಕ್ರಮವನ್ನು ಇತ್ತೀಚಿನ ದಿನಗಳು ಬಹಳಷ್ಟು ಮುಂಚೂಣಿಯಲ್ಲಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದರಲ್ಲೂ ಕೂಡ ರೈತರಿಗೆ ಏನಾಗಿದೆ ಅಂತಂದ್ರೆ ಅದರದ್ದು ಒಂದು ಫಲಿತಾಂಶ ಕಂಡ ತಕ್ಷಣ ರೈತರಿಂದ ಏನು ನಮಗೆ ಪೂರಕವಾದ ಅವರ ಅನುಭವಗಳೇನು ಹೇಳ್ತಾರೆ ಅದು ಇನ್ನೂ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಹೇಗೆ ಉತ್ಪಾದನೆ ಮಟ್ಟ ನಿಮ್ಮಲ್ಲಿ ಸಾಕಷ್ಟು ರೈತರಿಗೆ ಪೂರೈಕೆ ಆಗ್ತಾ ಇದೆಯಾ, ಇನ್ನೂ ಕೊರತೆ ಬೀಳ್ತಾ ಇದೆ? ಕೊರತೆ ಬೀಳ್ತಾ ಇದೆ, ಇನ್ನು ಈ ವರ್ಷ ಅಂತೂ ತುಂಬಾ ಕೊರತೆ ಬೀಳ್ತಾ ಇದೆ. ಕೆಲವೊಂದ್ಸಲ ನಾವು ರೈತರಿಗೆ ಎಷ್ಟೋ ಜನ ರೈತರಿಗೆ ಸ್ಪಂದನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅವ್ರು ಹೇಳಿದ ತಕ್ಷಣ ಕೊಡ್ಲಿಕ್ಕೆ ಮುಂದಿನ ವಾರ ಅಂತೇಳಿ ಈ ತರ ಒಂದು ಸಿಚುವೇಶನ್ ಈ ವರ್ಷ ಆ ತರ ಬಂದಿದೆ. ಅದರವೈಸ್ ಮುಂಚೆ ಎಲ್ಲ ಇಷ್ಟೊಂದು ಇದಕ್ಕೆ ಬೇಡಿಕೆ, ರೈತರಿಗೆ ಮನವರಿಕೆ ಆಗಿದೆ, ಬೇಡಿಕೆ ಜಾಸ್ತಿ ಆಗಿದೆ, ಉತ್ಪಾದನೆ ಜಾಸ್ತಿ ಮಾಡ್ಬೇಕು ನೀವು ಮುಂದಿನ ದಿನಗಳಲ್ಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತೀವಿ ಅಂತ ಹೇಳ್ಬೋದು. ಈಗ ಜೈವಿಕ ರೋಗನಾಶಕಗಳಿಗೆ ಬಂದಾಗ ಯಾವ್ದು ಮುಖ್ಯವಾದ ರೋಗನಾಶಕ ಉತ್ಪಾದನೆ ಮಾಡ್ತಿದ್ರಿ ಜೈವಿಕ ರೋಗನಾಶಕ? ಜೈವಿಕ ರೋಗನಾಶಕಗಳಲ್ಲಿ ಪ್ರಮುಖವಾಗಿ ಬೆಳೆಗಳಲ್ಲಿ ಬರುವಂತದ್ದೇ ನೆಟೆ ರೋಗ ಅಂತ ಹೇಳ್ತೀವಿ ನಾವು. ಅದು ಕಡಲೆ ಬೆಳೆ ಆಗಿರ್ಬೋದು, ತೊಗರೆ ಬೆಳೆ ಆಗಿರ್ಬೋದು, ಮೆಣಸಿನಕಾಯಿ ಬೆಳೆಯಲ್ಲಿ ಆಗಿರ್ಬೋದು, ಅಥವಾ ಸಾಮಾನ್ಯವಾಗಿ ವಿಲ್ಟ್ ರೈತರು ಎಲ್ಲರೂ ವಿಲ್ಟ್ ವಿಲ್ಟ್ ಅಂತ ಹೇಳ್ತಾರೆ. ಈ ನೆಟೆ ರೋಗ ಏನು ಬರ್ತಾ ಇದೆ, ಈ ನೆಟೆ ರೋಗ ನಿರ್ವಹಣೆ ಮಾಡಲಿಕ್ಕೆ ಈ ಟ್ರೈಕೋಡರ್ಮ ಅನ್ನೋಂತ ಒಂದು ಜೈವಿಕ ಶಿಲೀಂದ್ರ ನಾಶಕ ನಾವು ಉತ್ಪಾದನೆ ಮಾಡ್ತಾ ಇದ್ವಿ, ಟ್ರೈಕೋಡರ್ಮ. ಸೊ ಈ ಟ್ರೈಕೋಡರ್ಮ ಅನ್ನೋಂಥದ್ದನ್ನ ನೀವು ಬೀಜೋಪಚಾರ ಆದ್ರೂ ಮಾಡಬಹುದು ಅಥವಾ ಮಣ್ಣಿನಲ್ಲೂ ಕೂಡ ಬೆರೆಸಬಹುದು. ಇಲ್ಲಾಂದ್ರೆ ಕೆಲವೊಂದು ಕಡೆ ಕೆಲವೊಂದು ಬೆಳೆಗಳಲ್ಲಿ ಡಿಪ್ ಮಾಡ್ರಿ ಅಂತಾನೆ ಹೇಳ್ತೀವಿ, ಎಲ್ಲ ಡಿಪ್ಪಿಂಗ್ ಮಾಡಿ ಮಾಡ್ರಿ ಅಂತ ಹೇಳ್ತೀವಿ. ಆದರೆ ಸಾಮಾನ್ಯವಾಗಿ ಹೇಳೋದು ಬೀಜೋಪಚಾರ ಮಾಡೋದು ಮತ್ತು ಮಣ್ಣಿನಲ್ಲಿ ಬೆರೆಸೋದು. ಸೊ ಎರಡು ಪದ್ಧತಿ ಮಾಡೋದ್ರಿಂದ ನಾವು ಆದಷ್ಟು ಮಟ್ಟಿಗೆ ಈ ಒಂದು ಈ ಭೂಮಿಯಿಂದ ಬರೋವಂಥ ಈ ಒಂದು ನೆಟೆ ರೋಗ ಇರ್ಬೋದು ಅಥವಾ ಬೀಜದಿಂದ ಬರೋಂಥ ನೆಟೆ ರೋಗ ಏನದು ನಾವು ಅತ್ಯಂತ ಸರಳವಾಗಿ ನಿರ್ವಹಣೆ ಮಾಡ್ಬೋದು. ಹೇಗೆ ಇದು ಕೆಜಿ ಸಿಗುತ್ತೆ ರೈತರಿಗೆ ರೇಟ್? ಎಲ್ಲವೂ ಕೂಡ 150 ರೂಪಾಯಿ ಕಿಲೋಗ್ರಾಮ್ ಪ್ರತಿ ಕೆಜಿಗೆ ಸರ್. ಇದ್ರ ಬಳಕೆ ರೈತರು ಚೆನ್ನಾಗಿ ಒಂದು ಪ್ರತಿಕ್ರಿಯೆ ಇದೆ, ತುಂಬಾ ಚೆನ್ನಾಗಿ ಪ್ರತಿಕ್ರಿಯೆ ಇದೆ. ಅದರಲ್ಲೂ ಕೂಡ ತೊಗರಿ ಆಗಿರ್ಬೋದು, ನಮ್ಮ ಏನ್ ಪಲ್ಸ್ ಕ್ರಾಪ್ ದ್ವಿದಳ ಧಾನ್ಯಗಳನ್ನ ಅಂತ ಹೇಳ್ತೀವಲ್ಲ ಸರ್, ದ್ವಿದಳ ಧಾನ್ಯಗಳಲ್ಲಿ ಮಾತ್ರ ರೈತರಿಗೆ ಎಲ್ಲರಿಗೂ ಚೆನ್ನಾಗಿ ಅರಿವಾಗಿದೆ ಈ ಒಂದು ಟ್ರೈಕೋಡರ್ಮನ್ನ ಬಳಕೆ ಮಾಡೋದ್ರ ಬಗ್ಗೆ. ನಮ್ಗಿಂತ ಜಾಸ್ತಿ ಚೆನ್ನಾಗಿ ರೈತರು ಹೇಳ್ತಾ ಇರ್ತಾರೆ ಕೆಲವೊಂದು ವಿಷಯದಲ್ಲಿ, ಅಂತಂದ್ರೆ ಈ ಟ್ರೈಕೋಡರ್ಮ ಎಲ್ಲೆಲ್ಲಿ ಬಳಕೆ ಮಾಡಿದ್ವಿ ಅಲ್ಲಿ ಈ ನೆಟೆ ರೋಗದ ಬಾಧೆ ಕಡಿಮೆ ಇದೆ ಅಂತಾನು ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಸಾವಯವ ಕೃಷಿಯನ್ನ ಮಾಡುವಂತಹ ರೈತರಿಗೆ ಈ ಜೈವಿಕ ಕೀಟ ಶಿಲೀಂದ್ರನಾಶಕಗಳು ಮತ್ತು ಜೈವಿಕ ಶಿಲೀಂದ್ರನಾಶಕಗಳ ಬಳಕೆ ಮಾಡಲಿಕ್ಕೆ ಯಾವ ರೀತಿ ಸಲಹೆಗಳನ್ನು ಕೊಡ್ತಾ ಇದ್ದಿರ್ತಾವೆ? ಸಾಮಾನ್ಯವಾಗಿ ರೈತರಷ್ಟು ಬಹಳಷ್ಟು ದೂರಣೆಗಳ ಮೂಲಕ ನಮ್ಮನ್ನು ಸಂಪರ್ಕದಲ್ಲಿ ಇರ್ತಾ ಇರ್ತಾರೆ. ಅದರಲ್ಲೂ ಕೂಡ ಜೈವಿಕ ಕೀಟ ಶಿಲೀಂದ್ರನಾಶಕಗಳ ಬೇಡಿಕೆಗೋಸ್ಕರ ಬಹಳಷ್ಟು ಕರೆಗಳು ಬರ್ತಾನೆ ಇರ್ತವೆ. ಅದಂದ್ರೆ ಇವುಗಳ ಬಳಕೆಯಿಂದ ಖರ್ಚು ಬಹಳಷ್ಟು ಕಡಿಮೆ ಮಾಡಬಹುದು, ಖರ್ಚು ಕಡಿಮೆ ಮಾಡಬಹುದು. ಆಮೇಲೆ ತಾವು ಹೇಳಿದ ಹಾಗೆ ಪರಿಸರ ಒಂದು ಸ್ನೇಹಿಯಾಗಿ ಇವನ್ನೆಲ್ಲ ಬಳಕೆ ಮಾಡೋದ್ರ ಮುಖಾಂತರ ಸರ್ ಏನಾಗಿದೆ, ಎಲ್ಲ ಕಡೆ ನಾವು ರೈತರ ಕಡೆ ನೋಡ್ತಾ ಇರ್ತೀವಲ್ಲ, ಯಾವುದೋ ಒಂದು ಹುಳ ಬಂದಿದೆ ಅಂತಂದ್ರೆ ಸಿಂಪರಣೆ ಮಾಡಿ ಅವರಿಗೆ ಒಂದು ತರ ದಿಗಿಲು, ಅದು ಹೋಗ್ತದ ನಮ್ಮ ಬೆಳೆಯನ್ನ ಒಂದು ದಿಗಿಲಿನಲ್ಲಿ ತುಂಬಾ ಖರ್ಚು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಎಜುಕೇಶನ್ ಅಂತ ಏನು ಅವರಿಗೆ ನಾವು ಇದ್ರ ಬಗ್ಗೆ ಮಾಹಿತಿ ಕೊಟ್ರೆ ನಾವು ಖರ್ಚುನು ಕಡಿಮೆ ಮಾಡಬಹುದು, ಆಮೇಲೆ ಲಾಭನು ಕೂಡ ಜಾಸ್ತಿ ತೆಗಿಬಹುದು, ಮನವರಿಕೆ ಮಾಡಿಕೊಡಬೇಕಾಗಿದೆ. ಈ ತರದ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ಕೋತಾ ಹೋದ್ರೆ ರೈತರಿಗೆ ನಾವು ಎಷ್ಟು ಬೇಗ ತಿಳುವಳಿಕೆ ಜಾಸ್ತಿ ಬೇಕಾಗಿದೆ ರೈತರಿಗೆ, ಬಹಳಷ್ಟು ತಿಳುವಳಿಕೆ ಬೇಕಾಗಿದೆ. ಅದರಲ್ಲೂ ಕೂಡ ಈ ಒಂದು ಕೀಟ ಮತ್ತು ರೋಗ ನಿರ್ವಹಣೆಗೆ ಸುಮಾರು ನಮ್ಮ ರೈತರು 60-70% ಖರ್ಚು ಅದಕ್ಕೆ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಈ ತರದ ಕಾರ್ಯಕ್ರಮಗಳು ಜಾಸ್ತಿ ಆದಷ್ಟು ರೈತರಿಗೆ ಅನುಕೂಲ ಆಗ್ತಾವ ಅಂತ ನನ್ನ ಒಂದು ಅನಿಸಿಕೆ. ಒಳ್ಳೇದು ಡಾಕ್ಟರ್ ಅನುಕುಮಾರ್ ಹೊಸಮನಿ ಅವರೇ, ಇದುವರೆಗೆ ಜೈವಿಕ ಕೀಟನಾಶಕಗಳು ಜೈವಿಕ ಮತ್ತು ರೋಗನಾಶಕಗಳು ಯಾವ್ಯಾವಿದಾವೆ, ಅವುಗಳ ಬಳಕೆಯನ್ನು ಹೇಗೆ ಮಾಡಬಹುದು, ಜೊತೆಗೆ ಏನು ಬಳಕೆ ಮಾಡೋದ್ರಿಂದ ಅನುಕೂಲತೆ ಆಗತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳಿದರೆ, ನಾನು ನಿಮ್ಮ ಫೋನ್ ಸಂಖ್ಯೆಯನ್ನು ಕೊಡಿದೆ ನಮ್ಮ ರೈತ ಬಾಂಧವರಿಗೆ. ಡಾಕ್ಟರ್ ಅರುಣ್ ಕುಮಾರ್ ಹೊಸಮನಿ ಅವರು, ಇವರು ಜೈವಿಕ ತಂತ್ರಜ್ಞಾನ ಒಂದು ಪ್ರಯೋಗಾಲಯ ಇದೆ, ಅಲ್ಲಿ ತಜ್ಞರಾಗಿ ವಿಜ್ಞಾನಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಫೋನ್ ಸಂಖ್ಯೆಯನ್ನು ರೈತರು ಬರ್ಕೋಬೋದು, 9449-972-1715. ಇನ್ನೊಮ್ಮೆ ಹೇಳ್ತೀನಿ ಫೋನ್ ಸಂಖ್ಯೆಯನ್ನು, ಡಾಕ್ಟರ್ ಅರುಣ್ ಕುಮಾರ್ ಹೊಸಮನಿ ಅವರು ಇವರ ಫೋನ್ ಸಂಖ್ಯೆ 9449-672-1715. ಈ ಫೋನ್ ಸಂಖ್ಯೆಗೆ ಕರೆಯನ್ನು ಮಾಡಿ ರೈತರು ಈ ವಿಶೇಷವಾಗಿ ಜೈವಿಕ ಶಿಲೀಂದ್ರನಾಶಕ ಇರ್ಬೋದು, ಜೈವಿಕ ಕೀಟ ಶಿಲೀಂದ್ರನಾಶಕಗಳಿರ್ಬೋದು, ಇವುಗಳ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ಪಡೆದು ಇವನ್ನ ಯಥೇಚ್ಛವಾಗಿ ಕೃಷಿಯಲ್ಲಿ ಬಳಸಲಿಕ್ಕೆ ಮುಂದೆ ಬಂದರೆ ಖರ್ಚನ್ನು ಕಡಿಮೆ ಮಾಡಬಹುದು ಮತ್ತು ನಮ್ಮ ಪರಿಸರವನ್ನು ಕಾಪಾಡಿಕೊಂಡು ಹೋಗ್ಬೋದು. ವಿಷಪೂರಿತ ಆಹಾರ ಉತ್ಪಾದನೆ ನಾವೆಲ್ಲ ಮಾಡ್ತಾ ಇದ್ದೀವಿ, ಈಗ ಇದು ಬಹಳಷ್ಟು ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದೆ. ನಾವು ವಿಷರಹಿತ ಆಹಾರ ಉತ್ಪಾದನೆಯನ್ನು ಮಾಡಬೇಕಾಗಿತ್ತಂದರೆ ಕಡ್ಡಾಯವಾಗಿ ಮುಂದಿನ ದಿನಗಳಲ್ಲಿ ಜೈವಿಕ ಕೀಟನಾಶಕಗಳನ್ನು ಜೈವಿಕ ಶಿಲೀಂದ್ರನಾಶಕಗಳನ್ನು ಬಳಸಿದೋಪ್ಪ ಅಂದರೆ ಖಂಡಿತ ನಮ್ಮ ಕೃಷಿಯನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಒಳ್ಳೆಯ ಸರ್, ಇದುವರೆಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ರೈತರಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಕೃಷಿಯಲ್ಲಿ ಜೈವಿಕ ಶಿಲೀಂದ್ರ ಕೀಟನಾಶಕಗಳ ಬಳಕೆಯ ಮಹತ್ವ ಕುರಿತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೀಟ ತಜ್ಞರಾದ ಅರುಣ್ ಕುಮಾರ್ ಹೊಸಮನಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬರ್ವತಿ. ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ ಎಲ್ಲ ಮಣ್ಣಿಗೆ ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು. ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ಕೆ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು ಉತ್ಪಾದಕ ಸೊಸೈಟಿ ಕಿರು ಉದ್ದಿಮೆಗಳಿಗೆ ಬೆಂಬಲ ಅರ್ಹ ಯೋಜನಾ ವೆಚ್ಚದ ಶೇಕಡಾ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು. ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ ಶೇಕಡಾ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ ಯೋಜನಾ ವೆಚ್ಚದ ಶೇಕಡಾ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಹಾಗೆ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬರ್ತದೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್? ನಿಮ್ಮ ಆಧಾರ್ ನಂಬರ್ ಅನ್ನ ನಿಮ್ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಾ ಇರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕ್ ಹೋಗಿ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ. ವಿಮಾ ಪರಿಹಾರ ಹಣ ಬಂದೇ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ